ತವ ಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಶಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ಕಳೆದ ಶನಿವಾರ ಹೇಳಿದ್ರು, ಇಷ್ಟೊಂದು ದರ್ಶನಗಳಾಗುತ್ತವೆ ನನಗೆ, ಆದರೂ ನನಗೆ ಅಹಂಕಾರ ಉಂಟಾಗ್ತಾ ಇಲ್ಲ ಅಂತ. ಅದಕ್ಕೆ ಮಾಸ್ಟರ್ ಮಹಾಶಯ ಏನು ಹೇಳಿದ, ನಿಮ್ಗೆ ಅಹಂಕಾರವೇ ಅಂತ ಹೇಳಿದ ಮೇಲೂ ಕೂಡ ಶ್ರೀರಾಮಕೃಷ್ಣ ಬಿಡಲಿಲ್ಲ, ನನ್ನ ಮಾತನಲ್ಲಿ ನಂಬಿಕೆ ಇಡು, ನನ್ನಲ್ಲಿ ಒಂದು ಕಿಂಚಿತ್ತಾದರೂ ಅಹಂಕಾರವಿಲ್ಲ ಅಂತ. ಈ ಮಾತನ್ನು ನಮ್ಮಲ್ಲೂ ಕೂಡ ಎಷ್ಟೋ ಜನ ಹೇಳುವವರುಂಟು, ಗೊತ್ತೋ ನನಗೆ ಅಹಂಕಾರವೇ ಇಲ್ಲ ಅಂತಲೇ ಒಂದು ಅಹಂಕಾರ. ಆದರೆ ಶ್ರೀರಾಮಕೃಷ್ಣರು ಅಲ್ಲಿ ಯಾವ ಭಾವದಿಂದ ಹೇಳ್ತಾ ಇದ್ರು, ಅವರ ಇಡೀ ವ್ಯಕ್ತಿತ್ವದಲ್ಲಿ ಆ ಅಹಂಕಾರ ರಹಿತ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ಮಾಸ್ಟರ್ ಮಹಾಶಯನಿಗೆ ಕಾಣ್ತಾ ಇತ್ತು. ಕೇವಲ ಅವನು ಶ್ರೀರಾಮಕೃಷ್ಣ ಶಬ್ದಗಳನ್ನು ಕೇಳ್ತಾ ಇಲ್ಲ, ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದ. ಅದು ಬಹಳ ಮುಖ್ಯ. ಎಷ್ಟೇ ನಾವು ಬಡ್ಕೊಂಡ್ರೂ ಕೂಡ ನಮ್ಮ ಮಾತನ್ನ ಜನ ನಂಬೋದಿಲ್ಲ, ಕಾರಣ ನಮ್ಮನ್ನ ಕಂಡ್ರೆ ನಂಬು ಹಾಗೆ ಅನಿಸೋದಿಲ್ಲ ಅವರಿಗೆ. ನಾನು ಬಹಳ ಒಳ್ಳೆಯವನು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ ಅಂತ ಎಷ್ಟೋ ಜನ ಹುಡುಗರು, ಅವ್ರಿಗೇನಾದರೂ ನಾವು ಶಿಕ್ಷೆ ವಿಧಿಸಿದಾಗ, ತಿದ್ದೋದಕ್ಕೆ ಹೊರಟಾಗ, ಅವರ ಲೋಪದೋಷಗಳನ್ನ ಹೇಳೋದಕ್ಕೆ ಹೊರಟಾಗ ಅವರು ನೊಂದುಕೊಂಡು ಹೇಳೋದುಂಟು, ನಮ್ಮ ಅಪ್ಪ ಅಮ್ಮ ಎಷ್ಟು ಮುದ್ದು ಮಾಡ್ತಾರೆ, ನಾನೆಷ್ಟು ಒಳ್ಳೆಯವನು ಅಂತ ಬಂದವರಿಗೆಲ್ಲ ಹೇಳ್ತಿರ್ತಾರೆ, ಇವರು ಮಾತ್ರ ಇಲ್ಲಿ ನಮಗೆ ಪಾಠ ಹೇಳ್ತಾರೆ ಅಂದ್ಕೊಳ್ಳೋ ಹುಡುಗರಿಗೆ ನಾನು ಎಷ್ಟೋ ಸತಿ ಹೇಳೋದುಂಟು, ನಿಮ್ಮ ಅಪ್ಪ ಅಮ್ಮ ಹೇಳಿದ್ರೆ ಸಾಲದು, ನಾನು ಅದನ್ನು ಕಾಣಬೇಕಿಲ್ಲಿ. ಹಾಗೆ ನಮ್ಮ ಅಹಂಕಾರ ರಾಹಿತ್ಯ ಸ್ಥಿತಿಯನ್ನ ಜನ ಕಾಣಬೇಕು, ಇದು ಬಹಳ ಮುಖ್ಯ. ಇದಿಲ್ಲಿ ಬರ್ದಿಲ್ಲ, ಆದರೆ ಶ್ರೀರಾಮಕೃಷ್ಣರ ಜೀವನವನ್ನು ನಾವು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಾಗ ಅವರ ಸರಳತೆಯ ಹೊರತಕ್ಕಂಥದ್ದೇನು ಅಂತಂದ್ರೆ ಕಿಂಚಿತ್ ಪರಿಚಯ ನಮಗಾಗುತ್ತದೆ. ಸರಳತೆ ಬಹಳ ಅಪರೂಪದ ಗುಣ. ಅದು ಶ್ರೀರಾಮಕೃಷ್ಣರೇ ಹೇಳಿದರು, ಜನ್ಮಾಂತರಗಳ ತಪಸ್ಸಿನ ಬಲ ಇದ್ರೆ ಮಾತ್ರ ಈ ಜನ್ಮದಲ್ಲಿ ಒಬ್ಬ ಮನುಷ್ಯ ಸರಳನಾಗಬಲ್ಲ ಅಂತ. ಸರಳ ಅಂತಂದ್ರೇನು, ಮಗುವಿನ ಉಪಾಧಿಯಲ್ಲಿ 5 ವರ್ಷದ ಮಗುವಿನೊಂದಿಗೆ ನಾವು ಬೆರೆಯುವಾಗ ಏನೋ ಒಂದು ಬಗೆಯ ಸುಲಲಿತ ಸ್ಥಿತಿ, ಕಷ್ಟ ಅನಿಸೋದಿಲ್ಲ. ಬಾಕಿ ಉಳಿದವರ ಜೊತೆಲಿ ವ್ಯವಹಾರ ಮಾಡಬೇಕಾದ್ರೆ ಏನೋ ಎಂಥದ್ದು ಅಂತ ನಾವು ಬಹಳ ಆಲೋಚನೆ ಮಾಡಿ ಮಾತನಾಡಬೇಕಾಗುತ್ತೆ. ಆ ಮಗುವಿನೊತ್ತಿಗೆ ನೀವು ಹೇಗಂದ್ರೆ ಹಾಗೆ ಮಾತನಾಡಿ, ನಿಮಗೇನು ಅಪಾಯ ಆಗೋದಿಲ್ಲ. ಏನೋ ಒಂದು ಬಗೆಯ ಆನಂದ, ಅನಿರ್ವಚನೀಯವಾದ ಅವ್ಯಕ್ತವಾದ ಆನಂದ ನಿಮಗೆ ಸಿಗ್ತದೆ. ಅಂತಹ ಒಂದು ಸರಳ ಗುಣ ಇತ್ತು ಅಂದ್ರೆ ಅದು ನಿರಹಂಕಾರ ಸ್ಥಿತಿ. ಅದನ್ನು ಮಾಸ್ಟರ್ ಮಾಷೆ ಅನುಭವಿಸ್ತಾ ಇದ್ದಾನೆ, ಆದ್ರಿಂದ ಹೇಳ್ತಾ ಇದ್ದಾನೆ ನಿಮ್ಗೆ ಅಹಂಕಾರವೇ. ಆದರೆ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ, ನನಗೆ ಅಹಂಕಾರ ಇಲ್ಲ ಅಂತ, ಕಿಂಚಿತ್ತೂ ಇಲ್ಲ ಅಂತ. ಆಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಗ್ರೀಸ್ ದೇಶದಲ್ಲಿ ಸಾಕ್ರಟಿಸ್ ಎಂಬ ಹೆಸರಿನ ಒಬ್ಬ ಮನುಷ್ಯನಿದ್ದ. ದೈವವಾಣಿ ಆಯಿತು, ಮನುಷ್ಯರಲ್ಲೆಲ್ಲ ಆತನೊಬ್ಬನೇ ಜ್ಞಾನಿ ಅಂತ. ಇದನ್ನ ಕೇಳಿ ಸಾಕ್ರಟಿಸ್, ಸಾಕ್ರೆಟಿಸ್ ಬಹಳ ಆಶ್ಚರ್ಯಚಕಿತನಾದ. ಆತ ಏಕಾಂತದಲ್ಲಿ ಬಹಳ ಕಾಲ ಧ್ಯಾನದಲ್ಲಿ ತೊಡಗಿ ದೈವವಾಣಿ ಹೇಳಿದ್ದರ ಇಂಗಿತ ಏನು ಅನ್ನೋದನ್ನ ಅರಿತುಕೊಂಡ. ಬಳಿಕ ಆತ ತನ್ನ ಸ್ನೇಹಿತರಿಗೆ ತಿಳಿಸಿದ, ಕೇವಲ ನಾನೊಬ್ಬನೇ ಅರಿತುಕೊಂಡಿದ್ದೇನೆ, ನನಗೇನು ಗೊತ್ತಿಲ್ಲ ಅಂತ. ಆದರೆ ಪ್ರತಿಯೊಬ್ಬನೂ ಭಾವಿಸ್ತಾನೆ ತಾನು ಬುದ್ಧಿವಂತ ಅಂತ. ವಸ್ತುತಃ ಎಲ್ಲರೂ ಅಜ್ಞಾನಿಗಳೇ ಅಂತ ಮಾಸ್ಟರ್ ಮಹಾಶಯ ಹೇಳ್ತಾನೆ ಶ್ರೀರಾಮಕೃಷ್ಣಿಗೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಮ್ಮೊಮ್ಮೆ ನಾನು ಆಲೋಚಿಸ್ತೇನೆ ನನಗೆ ಏನ್ತಾನೆ ಗೊತ್ತಿದೆ, ಆದರೂ ಇಷ್ಟೊಂದು ಜನ ಇಲ್ಲಿಗೆ ಬರುವಂತೆ ಪ್ರೇರೇಪಣೆ ಆಗ್ತಾ ಇದೆಯಲ್ಲ, ಇಷ್ಟೊಂದು ಜನ ಇಲ್ಲಿಗೆ ಬರುವಂತೆ ಪ್ರೇರೇಪಣೆ ಆಗೋದಕ್ಕೆ ನನಗೇನು ಗೊತ್ತಿದೆ. ವೈಷ್ಣವಚರಣ ಒಳ್ಳೆ ದೊಡ್ಡ ಪಂಡಿತ, ಆತ ಹೇಳ್ತಿದ್ದ, ನೀವು ಆಡುವ ಮಾತುಗಳನ್ನೆಲ್ಲ ಶಾಸ್ತ್ರಗಳಲ್ಲಿ ನಾವು ಕಾಣಬಹುದಾಗಿದೆ, ಆದರೆ ನಾನ್ಯಾಕೆ ಇಲ್ಲಿಗೆ ಬರ್ತಾ ಇದ್ದೇನೆ ಗೊತ್ತೇ, ಅದನ್ನ ನಿಮ್ಮ ಬಾಯಿಯಿಂದ ಕೇಳೋದಕ್ಕೆ ಬರ್ತಾ ಇದ್ದೇನೆ. ಇದು ಇನ್ನೊಂದು ಅದ್ಭುತವಾದಂತಹ ಮಾತನ್ನ ಆ ವೈಷ್ಣವಚರಣ ಹೇಳಿದ್ದನ್ನ ಶ್ರೀರಾಮಕೃಷ್ಣಯಲ್ಲಿ ಹೇಳ್ತಾ ಇದ್ದಾರೆ. ಮೊದಲಿದಾಗಿ ಅವರು ಹೇಳ್ತಾ ಇದ್ದಾರೆ, ಬಹಳ ಜನ ಇಲ್ಲಿಗೆ ಬರ್ತಾ ಇದ್ದಾರಲ್ಲ, ನನ್ನ ಹತ್ರ ಅಂಥದ್ದೇನಿದೆ, ಯಾವುದನ್ನು ತಿಳಿದ್ರ ಮೇಲೆ ಇನ್ನು ಏನ್ ತಿಳಿದಕ್ಕಿಲ್ವೋ ಅಂಥದ್ದನ್ನೆಲ್ಲ ತಿಳಿದುಕೊಂಡಿದ್ದಾರೆ ಶ್ರೀರಾಮಕೃಷ್ಣ. ಆದ್ರೆ ಅವರಿಗೆ ಅನಿಸ್ತಾ ಇದೆ, ನನ್ನ ಹತ್ರ ಏನಿದೆ ಕೊಡೋದಕ್ಕೆ ಜನಗಳಿಗೆ, ಜನ ಏನಂತ ಬರ್ತಾ ಇದ್ದಾರೆ. ಜೊತೆಯಲ್ಲಿ ವೈಷ್ಣವಚರಣ ಅಂತ ಹೇಳ್ತಕ್ಕಂಥ ಮಹಾದೊಡ್ಡ ವಿದ್ವಾಂಸ, ಆಗಿನ ಕಾಲದ ವಿದ್ವಾಂಸ, ಆತ ಹೇಳಿದಂತಹ ಮಾತನ್ನು ಉದ್ಧರಿಸಿ ಹೇಳ್ತಾ ಇದ್ದಾರೆ, ನೀವು ಆಡ್ತಕ್ಕಂಥ ಮಾತುಗಳೆಲ್ಲ ಶಾಸ್ತ್ರಗಳಲ್ಲಿ ಕಾಣಬಹುದಾಗಿದೆ, ಆದರೆ ನಾನು ಬರ್ತಾ ಇದ್ದೀನಲ್ಲ, ಶಾಸ್ತ್ರಗಳೆಲ್ಲ ಇದೆ, ಆದರೂ ನಾನು ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದೀನಲ್ಲ, ಯಾತಕ್ಕೆ ಗೊತ್ತೇನೋ, ಅದನ್ನ ಆ ಶಾಸ್ತ್ರ ವಾಕ್ಯಗಳನ್ನೆಲ್ಲ ನಿಮ್ಮ ಬಾಯಿಂದ ಕೇಳೋದಿಕ್ಕೆ. ಶ್ರೀರಾಮಕೃಷ್ಣ ಶಾಸ್ತ್ರ ವಾಕ್ಯ ಯಾವುದನ್ನು ಹೇಳ್ತಾ ಇಲ್ಲ, ಉಪನಿಷತ್ ವಾಕ್ಯ ಯಾವುದನ್ನು ಹೇಳ್ತಾ ಇಲ್ಲ, ಭಗವದ್ಗೀತೆ ವಾಕ್ಯ ಯಾವುದನ್ನು ಹೇಳ್ತಾ ಇಲ್ಲ, ಬ್ರಹ್ಮಸೂತ್ರದ ಭಾಷೆಯ ಯಾವುದನ್ನು ಹೇಳ್ತಾ ಇಲ್ಲ. ಸರಳವಾದ ಬಂಗಾಳಿ ಭಾಷೆಯಲ್ಲಿ ಒಂದು ಸ್ವಲ್ಪ ಹಳ್ಳಿಗರು ಹೇಳುವ ರೀತಿಯಲ್ಲೇ ಹೇಳ್ತಾ ಇದ್ದಾರೆ. ಅಂತಹದ್ದನ್ನು ಕೇಳೋದಕ್ಕೆ ಈ ಘಟಾನುಘಟಿ ಪಂಡಿತ ಬಂದಿದ್ದಾನಂತೆ. ಯಾತಕ್ಕೆ ಗೊತ್ತೇನೋ, ಅದನ್ನು ನಿಮ್ಮ ಬಾಯಿಂದ ಕೇಳಬೇಕಂತೆ, ನಿಮ್ಮ ಬಾಯಿಂದ ಏನು ಕೇಳ್ತಾರೆ, ಶ್ರೀರಾಮಕೃಷ್ಣ ಬಾಯಿಂದ ಏನು ಕೇಳೋದಕ್ಕಿದೆ, ಉಪನಿಷತ್ತು ಇಲ್ಲ, ಭಗವದ್ಗೀತೆ ಇಲ್ಲ, ಬ್ರಹ್ಮಸೂತ್ರ ಇಲ್ಲ, ಹಾಗಾದ್ರೆ ಶ್ರೀರಾಮಕೃಷ್ಣ ಬಾಯಿಂದ ಏನು ಕೇಳ್ತಾರೆ, ಅನುಭವ. ಆ ಉಪನಿಷತ್ತುಗಳೆಲ್ಲ ಯಾವ ಅನುಭವ ವಾಣಿಯನ್ನ ಘೋಷಿಸ್ತಾ ಇವೆಯೋ ಅವುಗಳನ್ನ ಯಥಾವತ್ತಾಗಿ ಯಾವುದೇ ಬಗೆಯ ಕಲಬೆರಕೆಯೂ ಇಲ್ಲದೆ, ಥಳಕು ಪಳಕೂ ಇಲ್ಲದೆ, ಹೇಗೆ ಅನುಭವ ಆಯಿತೋ ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ದಿವ್ಯಾನುಭವವನ್ನ, ವೇದಾಂತ ವಾಕ್ಯವನ್ನ ಸರಳ ಭಾಷೆಯಲ್ಲಿ. ಆದರೆ ಶ್ರೀರಾಮಕೃಷ್ಣ ಹೇಳಿದಂತಹ ಸರಳ ಭಾಷೆ, ಸರಳ ಮಾತು, ಸರಳ ತತ್ವ ಎಷ್ಟೋ ಜನ ಇವತ್ತಿನ ವಿದ್ವಾಂಸರಿಗೂ ಕೂಡ ಅಷ್ಟೇನು ಇಷ್ಟ ಆಗೋದಿಲ್ಲ. ಇಷ್ಟ ಆಗಿದ್ರೆ ಅವರು ಬರಬೇಕಾಗಿತ್ತು, ಅವರೆಲ್ಲ ಓದಬೇಕಾಗಿತ್ತು, ಎಲ್ಲರೂ ಓದಬೇಕಾಗಿತ್ತು, ಇಷ್ಟ ಆಗೋದಕ್ಕೆ ಸಾಧ್ಯವಿಲ್ಲ, ಯಾಕೆ ಅವರ ಸರಳತೆ ಬಂದಿಲ್ಲ. ಅದೇ ಸಾಮಾನ್ಯರೆಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಕಾರಣ, ಶ್ರೀರಾಮಕೃಷ್ಣರು ಅನುಭವದ ಆಳದಿಂದ ಆ ಸರಳ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದು, ಅದು ಸರಳ ಅಂತನ್ನುವ ಕಾರಣದಿಂದಲೇ ಇವತ್ತಿನ ಎಷ್ಟೋ ಜನ ಪಂಡಿತರು ಅದನ್ನು ಸ್ವೀಕರಿಸ್ತಾ ಇಲ್ಲ. ಅವರಿಗೆ ಎಷ್ಟು ಅದನ್ನ ಕಷ್ಟಕರವಾದ ವಾಕ್ಯಗಳು ಹೇಳಿದರೆ ಅಷ್ಟು ಸಂತೋಷ. ನಮ್ಮ ಜನರಲ್ಲೂ ಕೂಡ ಅಂಥವರಿದ್ದಾರೆ, ಅವರಿಗೆ ಅರ್ಥವಾಗದ ರೀತಿಯಲ್ಲಿ ಹೇಳಿದರೆ ಹೇಳಿದ್ರಯ್ಯ ಎಷ್ಟು ಅದ್ಭುತ, ಏನ್ ಹೇಳಿದ್ರು, ಏನೇನೋ ಹೇಳಿದ್ರು, ಬಹಳ ಅದ್ಭುತವಾಗಿದೆ, ಆ ರೀತಿಯಲ್ಲಿ ಇರಬೇಕು ಅವರಿಗೆ. ಆಗ ಅದೆಲ್ಲ ಸರಿ, ಅರ್ಥವಾದ ಮೇಲೆ ನಮ್ಗೆ ಅರ್ಥವಾಗತಕ್ಕಂಥ ಅಂಶ ಇದೆಂತದಿದೆ, ಇದನ್ನ ಇವ್ರು ಯಾಕೆ ಹೇಳೋದು, ನಮಗೆ ಗೊತ್ತಿದೆಯಲ್ಲ. ಇದೆಲ್ಲ ಮನಸ್ಸಿನ ಅಜ್ಞಾನದ ಸ್ಥಿತಿಯನ್ನ ತೋರಿಸ್ತದೆ. ಸಾಕ್ರೆಟಿಸ್ ಕೂಡ ಅತ್ಯಂತ ಸರಳವಾದ ಭಾಷೆಯಲ್ಲಿ ಅಂದಿನ ಕಾಲದಲ್ಲಿ ಮಹತ್ತರವಾದ ಜ್ಞಾನವನ್ನೆಲ್ಲ ಬೋಧಿಸ್ತಾ ಇದ್ದ. ಮಾರ್ಕೆಟ್ ನಡುವೆ ನಾಲ್ಕು ರಸ್ತೆಗಳು ಸೇರುವಂತಹ ಜಾಗದಲ್ಲಿ ಆ ಜನಗಳನ್ನೆಲ್ಲ ಎಳೆದು ಕರೆದು ಅವ್ರನ್ನೆಲ್ಲ ಏನೇನೋ ಪ್ರಶ್ನೆಗಳನ್ನೆಲ್ಲ ಕೇಳಿ ಅವರು ಉತ್ತರ ಹೇಳುವುದಕ್ಕೆ ತೊಳಲಾಡುವ ಸಂದರ್ಭದಲ್ಲಿ ಇವನು ತನ್ನದನ್ನ ಬಿಚ್ಚುತ್ತಾ ಇದ್ದ. ಆದರೆ ಅವನಿಗೋಸ್ಕರ ಒಂದು ದೈವವಾಣಿ ಆಯಿತಂತೆ. ಅವನು ಈ ಮನುಷ್ಯ ಲೋಕದಲ್ಲಿ ಯಾರಾದರೂ ಜ್ಞಾನ ಇದ್ರೆ ಅವನೊಬ್ಬನೇ ಅಂತ. ಅದು ಅವನಿಗೆ ಕೇಳಿಸ್ತು. ಏನೋ ಭ್ರಮೆ ಇರಬೇಕು ಅಂದ್ಕೊಂಡೆ ವಿನಃ ಅದನ್ನೇ ಜಗತ್ತಿಗೆ ಸಾರದಕ್ಕೆ ಹೋಗಲೇ ಇಲ್ಲ. ಮಹಾಜ್ಞಾನಿಗಳ ಲಕ್ಷಣವೇ ಅದು. ಇದೊಂದು ಆಯ್ತಲ್ಲ, ಈ ತರದ ಒಂದು ದೈವವಾಣಿ ಆಯ್ತಲ್ಲ, ಹಾಗಾದ್ರೆ ಇದೇನಿರಬಹುದು ಅಂತ ಅದರ ಅರ್ಥವನ್ನ ತಿಳಿಯೋದಕ್ಕೆ ಹೊರಟ, ಧ್ಯಾನಿಸಿದ. ಆಗ ಅವನಿಗೆ ಗೊತ್ತಾಯಿತು, ಯಸ್ಯ ಮತಂ ತಸ್ಯ ಮತಂ, ಮತಂ ಯಸ್ಯ ನವೇದಸಃ ಅಂತನು ಉಪನಿಷತ್ ವಾಣಿ ಅವನಿಗೆ ಅವನ ಭಾಷೆಯಲ್ಲಿ ಅರ್ಥ ಆಯಿತು. ಉಪನಿಷತ್ ಏನು ಹೇಳ್ತದೆ? ಯಾರಿಗೆ ಗೊತ್ತಿದೆ, ಯಾರಿಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದಾನೋ ಅವನಿಗೆ ಗೊತ್ತಿಲ್ಲ. ಯಾರು ತನಗೆ ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ ನಂಬಿದಾನೋ ಅವನಿಗೆಲ್ಲವೂ ತಿಳಿದಿದೆ ಅಂತ. ಆದರೆ ಈ ಮಾತನ್ನ ಒಬ್ಬ ದೃಢ ಶಿಖಾಮಣಿಗೆ ಅನ್ವಯಿಸಿದರೆ ಸರಿ ಹೊಂದುತ್ತೆ. ಅವನು ಖಂಡಿತ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರಿಂದ ನೀವೆಲ್ಲ ಹೋಗಿ ಹಿಡ್ಕೊಂಡು ಅವನೇ ಮಹಾಜ್ಞಾನಿ ಅಂತ. ಇಲ್ಲ, ಉಪನಿಷತ್ ಹೇಳಿದೆ, ನೀನು ಕರೆಕ್ಟ್ ಆಗಿ ಹೇಳಿದ್ಯ, ನೀನೇ ನಿಜವಾಗಿ ಜ್ಞಾನಿ. ಇಲ್ಲ, ನನಗೇನು ಗೊತ್ತಿಲ್ಲ. ಎಷ್ಟು ಸರಿಯಾಗಿ ಹೇಳಿದೆ ನೀನು. ಉಪನಿಷತ್ ವಾಣಿ ನಿಮ್ಮಲ್ಲಿ ಪುರಾವೆ ಏನು ಕಾಣ್ತಾ ಇದೆ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ, ನಿಜಕ್ಕೂ ಮಹಾಜ್ಞಾನಿಗಳು. ಇಲ್ಲ, ನಾನು ಬಿಟ್ಬಿಡಿ ದಯವಿಟ್ಟು, ನಿಜಕ್ಕೂ ನನಗೇನು ಗೊತ್ತಿಲ್ಲ. ಅದೇ ಸರಿಯಾದ್ದು, ಸರಿಯಾಗಿ ಹೇಳಿದ್ರಿ ನೀವು. ನೀವು ನಿಜವಾಗಿಯೂ ಜ್ಞಾನಿಗಳು. ನಾವು ಅಲ್ಲಿ ಇಲ್ಲಿ ಹುಡುಕಾಡ್ತಾ ಇದ್ವು, ಸಿಕ್ಕಿದ್ರಿ ಅಂತೇನಾದ್ರೂ ಆ ಪಡುಪಾಯಿನ ಹಿಡ್ಕೊಂಡ್ರಿ. ಆ ಕಡೆ ಜ್ಞಾನಿ, ಈ ಕಡೆ ಮೂರ್ಖಿಷ್ಕಾಮಣಿ, ಇಬ್ರು ಒಂದೇ ತರಹ ಕಾಣುತ್ತಾರೆ ಮೇಲ್ನೋಟಕ್ಕೆ. ಅದರಿಂದ ಮೋಸ ಹೋಗೋದಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮಕೃಷ್ಣರು ಮಾಸ್ಟರ್ ಮಾಷೆಯನ್ನ ಮಾತನ್ನು ಕೇಳಿ ಹೇಳ್ತಾ ಇದ್ದಾರೆ, ಒಮ್ಮೊಮ್ಮೆ ನಾನು ಆಲೋಚಿಸ್ತೇನೆ ನನಗೇನು ಗೊತ್ತಿದೆ, ಇಷ್ಟೊಂದು ಜನ ಇಲ್ಲಿಗೆ ಬರುವಂತೆ ಪ್ರೇರಣೆ ಆಗೋದಕ್ಕೆ ಇತ್ಯಾದಿ. ಬಳಿಕ ಮಾಸ್ಟರ್ ಮಾಷೆ ಹೇಳ್ತಾನೆ, ನೀವು ಆಡ್ತಕ್ಕಂತಹ ಮಾತುಗಳೆಲ್ಲ ಶಾಸ್ತ್ರಗಳಲ್ಲಿ ಹೊಂದಿಕೆ ಆಗ್ತಾ ಇವೆ ಅಂದು. ಪಾಣಿಹಾಟಿಯಲ್ಲಿ ನವದ್ವೀಪ ಗೋಸ್ವಾಮಿ ಕೂಡ ಹಾಗೆ ಹೇಳಿದ. ನೀವು ಅಂದು ಹೇಳಿದ್ರಂತೆ, ಗೀತೆ ಗೀತೆ ಅಂತನ್ನುವ ಪದವನ್ನ 10 ಸಲ ಆವೃತ್ತಿ ಮಾಡಿದ್ರೆ ಮತ್ತೆ ಮತ್ತೆ ಹೇಳಿದ್ರೆ ತ್ಯಾಗಿ ತ್ಯಾಗಿ ಅಂತ ಕೇಳಿ ಬರುತ್ತದೆ ಅಂತನ್ನುವ ಆ ಮಾತನ್ನ ವ್ಯಾಕರಣ ದೃಷ್ಟಿಯಿಂದ ಅವನು ಸಮರ್ಥಿಸಿದ. ಗೀತಾ ಗೀತಾ ಗೀತಾ ಗೀತಾಗಿ ತಾಗಿ ತಾಗಿ ತಾಗಿ ತಾಗಿ ತಾಗಿ ತ್ಯಾಗಿ ಅಂತನ್ನುವ ಮಾತನ್ನ ವ್ಯಾಕರಣ ಮೂಲಕ ಸಮರ್ಥಿಸಿದ ಆತ ಅಂತ ಮಾಷ ಹೇಳ್ತಾನೆ. ವ್ಯಾಕರಣದಲ್ಲೂ ಕೂಡ ಅಲ್ಲಿ ಬರುತ್ತಂತೆ. ವ್ಯಾಕರಣದಲ್ಲಿ ಸರಿ ಬರಬೇಕಾದ್ರೆ ಕರೆ. ಶ್ರೀರಾಮಕೃಷ್ಣ ವ್ಯಾಕರಣ ಓದಿದವರಲ್ಲ, ಆದರೆ ಸುಮ್ಮನೆ ಸುಮ್ಮನೆ ತಾಗಿ ತಾಗಿ ತಾಗಿ ಅಂತೇಳಿ ತ್ಯಾಗ ಅಂತ ಹೇಳ್ತಕ್ಕಂಥ ಶಬ್ದವನ್ನು ಒತ್ತಿ ಹೇಳಬೇಕಾಗಿತ್ತು ಅವರಿಗೆ. ಅದರಲ್ಲಿ ತ್ಯಾಗಿ ಅಂತ ಕಾಣಿತು, ಅದನ್ನು ಹೇಳಿದ್ರು ಅವರು. ಆದರೆ ಸರಿ ಹೋಗಿದೆ ಅದು, ಸುಮ್ಮ ಸುಮ್ಮನೆ ಸರಿ ಹೋಗೋದಿಲ್ಲ. ಎಲ್ಲಿ ಜ್ಞಾನ ಇದೆಯೋ ಅದು ಮಾತ್ರವೇ ಎಲ್ಲದಕ್ಕೂ ತಾಳಿ ಬರ್ತದೆ. ಹೇಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಮಾಸ್ಟರ್ ಮಾಷೆಯ ತಮ್ಮ ಮಾತನ್ನ ಈ ರೀತಿಯ ಉದಾಹರಣೆ ಮೂಲಕ ಒಪ್ಪಿ ಹೇಳಿದ್ರಿಂದ ಈಗ ಶ್ರೀರಾಮಕೃಷ್ಣಿಗೆ ಹೇಳುವಂತ ಅನಿಸ್ತದೆ. ಒಂದು ಮಾತು ಬಹಳ ಸ್ವಾರಸ್ಯವಾಗಿದೆ. ಈ ಮಾತು ಹೇಳ್ತಾರೆ, ನನ್ನನ್ನು ಹೋಲುವವರು ಬೇರೆ ಯಾರಾದರೂ ಇದ್ದಾರೇನೋ, ಸಾಧುವಾಗಲಿ ಪಂಡಿತನಾಗಲಿ, ನಿಗೇನಿಸುತ್ತೆ ಅಂದ್ಬಿಟ್ರು. ನೋಡಿದ್ರ, ಅಹಂಕಾರ ಇಲ್ಲ ಇಲ್ಲ ಅಂತಂದ್ಕೊಂಡ್ರು. ಆಮೇಲೆ ಹೀಗೆ ಹೇಳ್ತಾ ಇದ್ದಾರೆ, ನನ್ನನ್ನು ಹೋಲುವವರು ಬೇರೆ ಯಾರಾದರೂ ಇದ್ದಾರೇನೋ, ಸಾಧುವಾಗಲಿ ಪಂಡಿತನಾಗಲಿ, ಅಂದ್ಬಿಟ್ರು. ಅಹಂಕಾರ ಇಲ್ಲದ ಮೇಲೆ ಈ ಪ್ರಶ್ನೆ ಹಾಕ್ಕೊಳ್ಬೇಕಾಗಿತ್ತು, ಹೋಲುವರು ಇದ್ದಾರೋ ಇಲ್ವೋ ಏನ್ ಕಟ್ಕೊಂಡು, ಸುಮ್ಮನೆ ಇದ್ದಾದ್ರೆ, ಸುಮ್ಮನೆ ಇದ್ರೆ ಆಯ್ತು. ನಿಜವಾಗಿ ಸುಮ್ಮನಿದ್ರೆ ಅಹಂಕಾರ ಇಲ್ಲ ಅಂತ ಅರ್ಥ ಆಗುತ್ತೆ. ಯಾತಕ್ಕೆ ಇದೆಲ್ಲ ಕೇಳ್ಕೊಳ್ಬೇಕು? ತಮಗಿಂತ ಹೆಚ್ಚಿನವರು ಅಥವಾ ತಮ್ಮಂತೆ ಇರುವವರು ಇನ್ನೊಬ್ಬರು ಇಲ್ಲ ಅಂತ ಅನ್ನೋ ಮಾತನ್ನ ಕೇಳಿಸಿಕೊಳ್ಳುವಂತಹದ್ದೇ ಅಹಂಕಾರದ ಲಕ್ಷಣ. ನೋಡಿದ್ರ ಶ್ರೀರಾಮಕೃಷ್ಣ ಶಿಕಾಕುಮಠದಲ್ಲಿ ಮಾಸ್ಟರ್ ಮಾಷೆ ಕೂಡ ಅದಕ್ಕೆ ತಕ್ಕ ಹಾಗೆ ಒಂದು ಮಾತನ್ನು ಹೇಳ್ತಾನೆ. ಶ್ರೀರಾಮಕೃಷ್ಣ ಅಹಂಕಾರವನ್ನ ಒಬ್ಬಿಸೋದಕ್ಕೆ ಅನುಕೂಲವಾದಂತಹ ಮಾತನ್ನೇ ಹೇಳ್ತಾನೆ. ಹೇಳ್ತಾನೆ, ಭಗವಂತ ತಮ್ಮನ್ನ ತನ್ನ ಸ್ವಂತ ಕೈಗಳಿಂದಲೇ ರೂಪಿಸಿದ್ದಾನೆ, ಉಳಿದವರನ್ನೆಲ್ಲ ಯಂತ್ರಗಳಿಂದ ನಿರ್ಮಾಣ ಮಾಡಿದ್ದಾನೆ. ಸೃಷ್ಟಿಯ ನಿಯಮಾನುಸಾರವಾಗಿ ಅವನ್ನೆಲ್ಲ ಸೃಷ್ಟಿಸಿದ್ದಾನೆ. ಆಗ ಶ್ರೀರಾಮಕೃಷ್ಣ ನಗ್ತಾ ನಗ್ತಾ ರಾಮಲಾಲ ಅವನನ್ನ ಮತ್ತು ಇತರನ್ನ ಕರೆದು ಹೇಳ್ತಾ ಇದ್ದಾನೆ, ನೋಡಿ ನೋಡಿ ನೋಡಿ ಇವನೇನು ಹೇಳ್ತಾ ಇದ್ದಾನೆ ಅಂದ್ರೆ ತಮಗ ಅನುಕೂಲವಾದ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅಂತ. ತಮಗ ಅವನು ಹೇಳಿದ್ದು ತಮಗೆ ಮೆಚ್ಚುಗೆ ಆಯಿತು ಅಂತ ಅರ್ಥ. ಈಗ ಪರಮಹಂಸರು ಬಹಳ ಹೊತ್ತು ನಕ್ಕು, ಅಂದ್ರೆ ಅವನು ಹೇಳಿದ ಮಾತನ್ನು ಕೇಳಿ ಬಹಳ ಹೊತ್ತು ನಕ್ಕು, ಕೊನೆಯಲ್ಲಿ ಹೇಳ್ತಾ ಇದ್ದಾರೆ, ಸತ್ಯವಾಗಿ ಹೇಳ್ತೇನೆ ನನ್ನಲ್ಲಿ ಸ್ವಲ್ಪವೂ ಅಹಂಕಾರ ಇಲ್ಲ. ಅವರೇ ಹೇಳಿದ್ರು ನನ್ನನ್ನು ಹೋಲುವವರು ಬೇರಾದ್ರು ಇದ್ದಾರೋ ಅಂತ. ನಿಮ್ಮನ್ನು ವಿಶೇಷವಾಗಿ ಭಗವಂತ ಸೃಷ್ಟಿ ಮಾಡಿದ್ದಾನೆ, ತಮ್ಮ ಕೈಯಿಂದಲೇ ತನ್ನ ಕೈಯಿಂದಲೇ ಸೃಷ್ಟಿ ಮಾಡಿದ್ದಾನೆ ಅಂತನ್ನುವ ರೀತಿಯಲ್ಲಿ ಹೇಳಿದಂತಹ ಮಾತು ಕೇಳಿ ಆಮೇಲೂ ಕೂಡ ಶ್ರೀರಾಮ ಹೇಳ್ತಾ ಇದ್ದಾರೆ, ಸತ್ಯವಾಗಿ ಹೇಳ್ತೇನೆ ಕೇಳು, ನನ್ನಲ್ಲಿ ಸ್ವಲ್ಪವೂ ಅಹಂಕಾರವಿಲ್ಲ. ಹಾಗಾದ್ರೆ ಕೇಳಿದ್ದೆ ಆತಕ್ಕೆ ನಾನು ಹೇಗೆ ಅಂತ ಕೇಳಿದ್ದೆ ಆತಕ್ಕೆ. ಅಹಂಕಾರ ಇಲ್ಲಿದ್ಮೇಲೆ ಹೇಗಿದ್ರೆ ಏನು ಇರು, ಹಾಗೆ ಎದ್ದು ಬಿಡ್ಬೇಕು, ಶಾಂತವಾಗಿ ಎದ್ದು ಬಿಡ್ಬೇಕು. ಇಲ್ಲಿ ಶ್ರೀರಾಮಕೃಷ್ಣರು ಯಾರೆಂದರೆ ಅವರೊಡನೆ ಸಾರ್ವಜನಿಕವಾಗಿ ಹೇಳಿಕೊಂಡ ಮಾತಲ್ಲ ಅದು, ಅತ್ಯಂತ ಆತ್ಮೀಯರೊಡನೆ, ಆತ್ಮದ ಆತ್ಮನೊಡನೆ ಕೇಳಿಕೊಂಡಂತಹ ಮಾತು. ಅಲ್ಲಿ ಅಹಂಕಾರದ ಪ್ರಶ್ನೆ ಬರೋದಿಲ್ಲ. ಪುಟ್ಟ ಪುಟ್ಟ ಮಕ್ಕಳು ಸೇರಿಕೊಂಡು ತಮ್ಮ ತಮ್ಮ ಬಡಾಯಿ ಕೊಚ್ಕೊಂಡ್ರೆ ಅಲ್ಲಿ ಅಹಂಕಾರದ ಪ್ರಶ್ನೆಯಲ್ಲಿ ಬರುತ್ತೆ, ಅಹಂಕಾರದ ಪ್ರಶ್ನೆಯೇ ಬರೋದಿಲ್ಲ ಅಲ್ಲಿ. ಮಾಸ್ಟರ್ ಮಾಷೆಯ ಅದನ್ನು ಬರದ, ಆದ್ರಿಂದ ಶ್ರೀರಾಮಕೃಷ್ಣ ಆ ತರ ಕೇಳಿದ್ದಾರೆ ಅಂತ ಅನ್ನೋದು ನಮ್ಗೆ ಗೊತ್ತಾಯ್ತು. ಇಲ್ಲದೆ ಹೋಗಿದ್ರೆ ಅವರವರೊಳಗೆ ಇರ್ತಾ ಇತ್ತು ಅದು. ಆದರೆ ತಮ್ಮ ಬಾಲ ಸಹಜವಾದಂತಹ ರೀತಿಯಲ್ಲಿ ಆ ಮಾತನ್ನು ಕೇಳಿದ್ದಾರೆ ಅವರು. ನಾನಾಗಲೇ ಹೇಳಿದೆ, ಶ್ರೀರಾಮಕೃಷ್ಣ ವ್ಯಕ್ತಿತ್ವವನ್ನು ನೋಡ್ತಾ ಇದ್ದಾನೆ ಮಾಸ್ಟರ್ ಮಾಷೆಯ, ಕೇವಲ ಅವರ ಮಾತನ್ನು ಕೇಳ್ತಾ ಇಲ್ಲ ಅಂತ. ಆ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದನ್ನ ಮಾಸ್ಟರ್ ಮಾಷೆಯ ಸ್ಪಷ್ಟವಾಗಿ ನೋಡ್ತಾ ಇದ್ದಾನೆ, ಸರಳ ವ್ಯಕ್ತಿತ್ವ. ಆದ್ರಿಂದ ಶ್ರೀರಾಮಕೃಷ್ಣ ಅಹಂಕಾರ ಇಲ್ಲ ಅಂತ ಹೇಳ್ತಕ್ಕಂಥದ್ದನ್ನ ಅವನು ಒಪ್ಕೊಳ್ತಾ ಇದ್ದಾನೆ. ಆದ್ರೆ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದ್ರೂ ಕೂಡ ಅವನ ಮನಸ್ಸಲ್ಲಿ ಏನಾದರೂ ತಮಗೆ ಅಹಂಕಾರ ಇರಬಹುದು ಅಂತ ಹೇಳ್ತಕ್ಕಂಥ ಒಂದು ಛಾಯೆ ಮನಸ್ಸಲ್ಲಿ ಇರಬಹುದೋ ಏನೋ. ಈಗ ನಾನು ಕೇಳಿದ್ನಲ್ಲ, ನನಗೂ ಬಾಕಿ ಉಳಿದವರಿಗೂ ಏನು ಹೋಲಿಕೆ ಇದೆಯೋ, ನನ್ನಂಥವರು ಎಂತ ಬೇರೆ ಯಾರು ಇದ್ದಾರೋ ಅಂತ ಮಾತನ್ನು ಕೇಳಿದ್ರಿಂದ ಮತ್ತೆ ಅವನ ಮನಸ್ಸಲ್ಲಿ ಬರಬಹುದು, ಇವ್ರಿಗೆ ಅಹಂಕಾರ ಒಳಗಡೆ ಇದೆ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬಹುದು ಅಂತ ಅರಿತುಕೊಂಡಂತಹ ಶ್ರೀರಾಮಕೃಷ್ಣರು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಸತ್ಯವಾಗಿ ಹೇಳ್ತೇನೆ ಕೇಳು, ನನ್ನಲ್ಲಿ ಸ್ವಲ್ಪವೂ ಅಹಂಕಾರ ಇಲ್ಲ ಅಂತ. ಶ್ರೀರಾಮಕೃಷ್ಣ ಸತ್ಯಮೂರ್ತಿ, ಸತ್ಯವನ್ನು ಮೊದಲಿಂದ ಕೊನೆವರೆಗೂ ಅಭ್ಯಾಸ ಮಾಡಿಕೊಂಡು ಬಂದವರು. ತಮಗಾದಂತಹ ಸಾಕ್ಷಾತ್ಕಾರವನ್ನು ಹೊರಗಲ್ಲಿಗೆ ಹಚ್ಚಿ ಅದು ಸತ್ಯವೋ ಅಸತ್ಯವೋ ಅಂತ ಹೇಳ್ತಕ್ಕಂತ ಅದನ್ನು ನೋಡಿಕೊಂಡು ಬಂದವರು. ಯಾತಕ್ಕೆ ಅಂತ ಹೇಳಿದ್ರೆ ಮುಂದೆ ನರೇಂದ್ರಾದಿಗಳು ಬರ್ತಾ ಇದ್ದಾರೆ, ಅವರೆಲ್ಲ ವಿಚಾರದ ಮೂಸೆಗೆ ಹಾಕಿ ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡ್ತಕ್ಕಂಥವ್ರು ತಮ್ಮ ಸತ್ಯ ಸಾಕ್ಷಾತ್ಕಾರವನ್ನ. ಅದು ಸತ್ಯ ಸಾಕ್ಷಾತ್ಕಾರವಾಗಿದ್ದರೆ ಮಾತ್ರವೇ ಸ್ವೀಕರಿಸತಕ್ಕಂಥವ್ರು ಅಂತಂತ ವ್ಯಕ್ತಿಗಳೆಲ್ಲ ಬರ್ತಾರೆ ಮುಂದೆ. ಆದ್ರಿಂದ ತನ್ನ ಸಾಕ್ಷಾತ್ಕಾರ ಅಂತ ಹೇಳ್ತಕ್ಕಂಥದ್ದು ಭ್ರಮಾತ್ಮಕವಾಗಿರಬಾರದು, ಅಂತ ಹೇಳ್ತಕ್ಕಂಥ ಮುನ್ನೆಚ್ಚರಿಕೆಯಿಂದ ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ತಿಳಿದವರು ಅವರು. ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡವರು, ಸತ್ಯವಾದಿಗಳಾಗಿಯೇ ಮುಂದೆ ಹೋದವರು. ಆದ್ರಿಂದ ಅವರು ಹೇಳಿದಂತಹ ಮಾತು ಕೊನೆವರೆಗೂ ಸತ್ಯ. ಯಾವುದು ಸತ್ಯ? ಅವರಲ್ಲಿ ಅಹಂಕಾರ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸತ್ಯ. ಈಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಜ್ಞಾನ ಒಂದು ವಿಧದಲ್ಲಿ ನಮಗೆ ಉಪಕಾರ ಮಾಡ್ತದೆ, ಅದು ನಮಗೇನು ಗೊತ್ತಿಲ್ಲ, ನಾವೇನು ಅಲ್ಲ ಅಂತನೋ ಬೋಧೆಯನ್ನು ತರುತ್ತದೆ ಅಂತನೋ ಮಾತನ್ನ ಹೇಳ್ತಾನೆ ಮಾಸ್ಟರ್ ಮಾಷೆಯ. ಜ್ಞಾನ ಒಂದು ರೀತಿಯಿಂದ ಉಪಕಾರ ಮಾಡುತ್ತಂತೆ. ಯಾವ ರೀತಿ ಉಪಕಾರ ಮಾಡುತ್ತಂತೆ? ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥ ಸ್ಥಿತಿಯನ್ನು ತಂದುಕೊಡ್ತದಂತೆ ಜ್ಞಾನ. ಇದು ಬಹಳ ಮುಖ್ಯ. ಜ್ಞಾನ ಬಂದಿದೆ, ಜ್ಞಾನ ಬಂದಿದೆ ಅಂತ ಹೇಳಿದ್ರೆ ಏನು ಅರ್ಥ ಆಗುತ್ತೆ? ಅವನ ಅಜ್ಞಾನ ಅವನಿಗೆ ಅರಿವಿಗೆ ಬರುತ್ತದೆ. ಅನಂತನಾದಂತಹ ಭಗವಂತನನ್ನು ಅರಿಯುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂತಹ ಸತ್ಯಾಂಶ ಅರಿವಿಗೆ ಬರುತ್ತದೆ. ಎಷ್ಟು ಅರ್ತು ಎಲ್ಲವನ್ನು ಅರಿತು ಏನು ಅರಿಯಲಿಲ್ಲ ಅಂತ ಹೇಳ್ತಕ್ಕಂತಹ ಸ್ಥಿತಿಗೆ ಬರ್ತೇವೆ ನಾವು. ನಾನಾಗಲೇ ಹೇಳಿದಂತೆ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಾವೆಲ್ಲರೂ ಆಡಿಬಿಡಬಹುದು. ಆದರೆ ನಿಜವಾದ ಒಂದು ಅನುಭವಕ್ಕೆ ನಾವು ತಲುಪುತ್ತೇವೆ ಏನು ಅಂತ ಹೇಳಿದ್ರೆ ಎಲ್ಲವನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ. ಹಾಗಾದ್ರೆ ನಾವು ಏನು ತಿಳ್ಕೊಳ್ತೇವೆ? ಅಜ್ಞಾನವನ್ನು ಮತ್ತೆ ತಿಳ್ಕೊಳ್ತೇವೆ, ನಮ್ಮ ಅಜ್ಞಾನವನ್ನು ನಾವು ಅರಿತುಕೊಳ್ತೇವೆ ಅಂತ ಹೇಳಿದ್ರೆ ಮತ್ತಿನ್ನೇನು ಪ್ರಯೋಜನ ಅದರಿಂದ ಅಂತಂದ್ರೆ, ಪರಮಾತ್ಮನ ಅನಂತತೆಯ ಕಿಂಚಿತ್ತು ಅನುಭವದ ಮೂಲಕ ಆ ಪರಿಪೂರ್ಣ ಜ್ಞಾನವೇ ನಮ್ಮದಾಗ್ತದೆ. ಮತ್ತು ಆ ಪರಿಪೂರ್ಣ ಆನಂದಕ್ಕೆ ಯಾವುದೇ ಬಗೆಯ ಚ್ಯುತಿಯೂ ಇಲ್ಲ ಅಥವಾ ಲೋಪವೂ ಇಲ್ಲ, ಆನಂದ ಬಂದೇ ಬಿಡ್ತದೆ. ನಮಗೇನು ಅರಿವಾಗಲಿಲ್ಲ ಅಂದ ಮಾತ್ರಕ್ಕೆ ಆನಂದ ಬರಲಿಲ್ಲ ಅಂತ ಅರ್ಥ ಅಲ್ಲ, ಆನಂದ ತುಂಬಿ ಹರಿತದೆ. ನಾವು ಅನುಭವಿಸಬೇಕಾದ್ದು ಆನಂದವನ್ನೇ ವಿನಃ ಬರೀ ಜ್ಞಾನವನ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ? ಭಗವಂತ ಎಷ್ಟು ಉದ್ದ ಎಷ್ಟು ಅಗಲ ಇದ್ದಾನೆ ಅಂತ ಹೇಳ್ತಕ್ಕಂತಹ ಲೆಕ್ಕಾಚಾರ ನಮಗೆ ಅದಕ್ಕೆ. ಅವನು ನಿಜವಾಗಿ ಆನಂದ ಸ್ವರೂಪಿಯೋ, ಅವನ ಆನಂದ ಅಂತ ಹೇಳ್ತಕ್ಕಂಥ ನಮಗೂ ಬರ್ತದೋ, ಈ ಆನಂದ ನಮಗೆ ಬಂದ್ರೆ ನಮ್ಮ ಕೆಲಸ ಮುಗಿಯಿತು. ಆಧ್ಯಾತ್ಮಿಕ ಸಾಧನೆಯ ಕೆಲಸ ಯಾವಾಗ ಮುಗಿಯಿತೋ, ನಮಗೆ ಜ್ಞಾನ ಆನಂದ ಅಂತ ಹೇಳ್ತಕ್ಕಂಥದ್ದು ಬಂದಾಗ, ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಅಜ್ಞಾನ ಇರುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ದಾರೆ ಶ್ರೀರಾಮಕೃಷ್ಣ. ಯಾತಕ್ಕೆ ಅಂತ ಹೇಳಿದ್ರೆ ಪರಿಪೂರ್ಣವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಪರಮಾತ್ಮನನ್ನು. ಯಾಕೆಂತಂದ್ರೆ ಅವನು ಅತೀತ. ಏನನ್ನು ತಿಳ್ಕೊಳ್ಬಹುದು? ಅವನ ಆನಂದವನ್ನು ತಿಳಿದುಕೊಳ್ಬಹುದು, ಆನಂದವನ್ನು ಅನುಭವಿಸಬಹುದು. ಆನಂದವನ್ನು ಅನುಭವಿಸಿಬಿಟ್ಟು ನಮ್ಮ ಜೀವನ ಸಾರ್ಥಕ ಆಯ್ತಲ್ಲಿಗೆ. ಆ ನಿರ್ವಿಕಲ್ಪ ಸಮಾಧಿಯಲ್ಲಿ ಸಿಕ್ಕತಕ್ಕಂಥದ್ದು ಆ ಒಂದು ಪರಿಪೂರ್ಣವಾದಂತಹ ಆನಂದ, ಮತ್ತು ಭರಿಸುವಂತಹ ಆನಂದ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ ಬಹಳ ಒಳ್ಳೆಯದು, ನಾನೇನು ಅಲ್ಲ, ನಾನ್ಯಾರೂ ಅಲ್ಲ, ನಿನಗೆ ಆಂಗ್ಲ ಜ್ಯೋತಿಶಾಸ್ತ್ರದಲ್ಲಿ ನಂಬಿಕೆ ಇದೆಯೇ ಅಂತ ನೋಡಿ. ಒಂದೇ ಮಾತಿನಲ್ಲಿ ಎರಡು ಅಂಶಗಳನ್ನ ಅಲ್ಲಿ ಸೇರಿಸಿದ್ದಾರೆ. ಆ ಮಾಸ್ಟರ್ ಮಾಷೆ ಹೇಳಿದ್ನಲ್ಲ, ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಬಂದಾಗ ಒಂದು ಒಳ್ಳೆ ಉಪಕಾರ ಆಗ್ತದೆ ಏನು ಅಂತ ಹೇಳಿದ್ರೆ, ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥ ಸ್ಥಿತಿ ನಮಗೆ ಬರ್ತದೆ. ಅನಂತವಾದಂತಹ ಜ್ಞಾನವನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಸ್ಥಿತಿ ಬರ್ತದೆ ಅಂತ ಹೇಳಿದಾಗ ಶ್ರೀರಾಮಕೃಷ್ಣರು ಏನ್ ಹೇಳ್ತಾರೆ, ಬಹಳ ಒಳ್ಳೇದು, ಹಾಗಾದ್ರೆ ನಾನು ಕೂಡ ಏನೂ ಅಲ್ಲ, ನಾನು ಯಾರೂ ಅಲ್ಲ. ಅಂದ್ರೆ ನನಗೆ ಆ ಬಗೆಯ ಅಕಿಂಚನ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ಬಂದಿದೆ ಅಂತ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ, ನಿನಗೆ ಆಂಗ್ಲ ಜ್ಯೋತಿಶಾಸ್ತ್ರದಲ್ಲಿ ನಂಬಿಕೆ ಇದೆಯೇ ಅಂತ. ಆಂಗ್ಲ ಜ್ಯೋತಿಶಾಸ್ತ್ರ ಅಂತಂದ್ರೆ ನಮ್ಮ ಹಿಂದೂ ಜ್ಯೋತಿಶಾಸ್ತ್ರ, ಆಂಗ್ಲ ಜ್ಯೋತಿಶಾಸ್ತ್ರ ಅಂತ ಹೇಳ್ತಕ್ಕಂಥದ್ದು ಎರಡು ಬೇರೆ ಬೇರೆಯ. ನಿಜಕ್ಕೂ ಕೂಡ ಅವರ ವಿಧಾನ ಬೇರೆ, ನಮ್ಮ ವಿಧಾನ ಬೇರೆ, ಗುರಿ ತಲುಪುವುದು ಮಾತ್ರ ಇಬ್ಬರದು ಒಂದೇ. ಆಕಾಶದಲ್ಲಿ ಸೂರ್ಯಗ್ರಹಣ ಇಂತಹ ದಿವಸ ಆಗ್ತದೆ, ಇಂತಹ ಕ್ಷಣಕ್ಕೆ ಅದು ಹತ್ತಿಕೊಳ್ತದೆ, ಇಂತಹ ಕ್ಷಣಕ್ಕೆ ಬಿಡ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನ ಭಾರತೀಯ ಜ್ಯೋತಿಶಾಸ್ತ್ರ ಏನು ಹೇಳ್ತದೋ ಆಂಗ್ಲ ಜ್ಯೋತಿಶಾಸ್ತ್ರ ಕೂಡ ಅದನ್ನೇ ಹೇಳಿಬಿಟ್ಟಿರ್ತದೆ. ಅದು ಹೇಗದು? ಅವ್ರು ಲೆಕ್ಕ ಮಾಡ್ತಕ್ಕಂಥ ವಿಧಾನ ಬೇರೆ, ಇವ್ರು ಲೆಕ್ಕ ಮಾಡ್ತಕ್ಕಂಥ ವಿಧಾನ ಬೇರೆ. ಹಿಂದೂ ತಿಂಗಳುಗಳು, ಮಾಸ, ಇವುಗಳೆಲ್ಲ ಬೇರೆ ಆಗ್ತದೆ, ಅವರದು ಬೇರೆ ಆಗ್ತದೆ, ಆದರೆ ಇದೆಲ್ಲ ಸರಿ ಹೋಗ್ತದೆ. ಅಂತೂ ಶ್ರೀರಾಮಕೃಷ್ಣ ಇಲ್ಲಿ ಅವನನ್ನು ಕೇಳ್ತಾ ಇದ್ದಾರೆ, ಅವನು ಆಂಗ್ಲ ವಿದ್ಯಾಭ್ಯಾಸ ಮಾಡಿದವನು, ಅದರಿಂದ ಕೇಳ್ತಾ ಇದ್ದಾರೆ ಆಂಗ್ಲ ಜ್ಯೋತಿಷ್ ಶಾಸ್ತ್ರದಲ್ಲಿ ನಿನ್ನ ನಂಬಿಕೆ ಇದೆಯಾ ಅಂತ. ಆಗ ಮಾಸ್ಟರ್ ಮಹರ್ಷಿ ಹೇಳ್ತಾನೆ, ಅದರ ನಿಯಮಗಳನ್ನು ಅನುಸರಿಸಿ ಹೊಸ ಹೊಸ ವಸ್ತುಗಳನ್ನು ಕಂಡುಹಿಡಿಯಬಹುದು. ಯುರೇನಸ್ಸಿನ ನಿಯಮ ವಿರುದ್ಧವಾದಂತಹ ಚಲನವಲನ ನೋಡಿ ಜ್ಯೋತಿಷ್ ಶಾಸ್ತ್ರಜ್ಞರು ತಮ್ಮ ದುರ್ಬೀನಿನಿಂದ ಅದರ ಕಾರಣಕ್ಕಾಗಿ ಹುಡುಕ್ತಾ ಇರಲಾಗಿ ಅವರಿಗೆ ಒಂದು ಹೊಸ ಗ್ರಹ ನೆಪ್ಚೂನ್ ಅಂತ ಹೇಳ್ತಕ್ಕಂಥದ್ದು ಕಾಣಿಸ್ಕೊಂಡಿತು. ಅವರು ಗ್ರಹಣಗಳು ಎಂದು ಯಾವಾಗ ಅಂತ ಅನ್ನೋದನ್ನು ಕೂಡ ಹೇಳಬಲ್ಲರು ಅಂತ ಹೇಳ್ತಾನೆ ಮಾಸ್ಟರ್ ಮಹಾಶಯ. ಇದು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹದ್ದು. ಸ್ವಲ್ಪ ಅದು ಜಡುಕಿನ ಪ್ರಶ್ನೆ, ಬಹಳ ವಿಶಾಲವಾಗಿ ವಿವರಿಸಬೇಕಾದಂತಹ ಪ್ರಶ್ನೆ, ಅದೇ ಒಂದು ವಿಷಯವಾಗಿ ವಿವರಿಸಲ್ಪಡಬೇಕಾದಂತಹ ಪ್ರಶ್ನೆ. ಆದರೆ ಇಲ್ಲಿ ಮಾಸ್ಟರ್ ಮಹಾಶಯ ಏನು ಹೇಳ್ತಾ ಇದ್ದಾನೆ, ಅವರು ಗ್ರಹಣಗಳು ಎಂದು ಯಾವಾಗ ಅಂತ ಅನ್ನೋದನ್ನು ಕೂಡ ಹೇಳಬಲ್ಲರು ಅಂತ ಹೇಳ್ತಾನೆ. ಗ್ರಹಣಗಳು ನಡಿಬೇಕಾದ್ರೆ ನಾವು ಹೇಳ್ತೇವೆ ರಾಹು ನುಂಗಿದ, ಕೇತು ನುಂಗ್ತಾ ಇದ್ದಾನೆ ಅಂತ ಅನ್ನೋದನ್ನ. ಅವರು ಹೇಳ್ತಾ ಇದ್ದಾರೆ ಭೂಮಿಯ ನೆರಳದು ಅಂತ. ಆದರೆ ಯಾರೇ ನುಂಗ್ಲಿ, ಯಾವ ನೆರಳೆ ಬೀಳಲಿ, ಅಲ್ಲಿ ಪರಿಪೂರ್ಣ ಹುಣ್ಣಿಮೆಯ ದಿವಸ ಸಂಪೂರ್ಣ ಕತ್ತಲಾಗತಕ್ಕಂತಹ ದೃಶ್ಯವನ್ನು ನಾವು ಕಂಡಿದ್ದೇವೆ. ಪ್ರಖರವಾಗಿ ಬೆಳಗ್ತಕ್ಕಂತಹ ಸೂರ್ಯ ಸಂಪೂರ್ಣ ಮಾಸಿ ಹೋಗಿ ಕತ್ತಲಾದಂತಹ ದೃಶ್ಯವನ್ನು ಕೂಡ ನಾವು ಕಂಡಿದ್ದೇವೆ. ಅದು ರಾಹುವೇ ನುಂಗ್ಲಿ ಕೇತುವೇ ನುಂಗ್ಲಿ ಆ ವಿಚಾರ ಬೇರೆ. ಆದರೆ ಈ ಒಂದು ನೆರಳು ಹಾಗೆ ಕೆಲಸ ಮಾಡ್ತದೆ ಅಂತ ಅನ್ನೋದನ್ನ ನಾವು ಕಂಡ್ವು. ಅದನ್ನ ಅವರು ಹೇಳಿದ್ರು ನಾವು ಹೇಳ್ತಾ ಇದ್ದೇವೆ, ಏಕಪ್ರಕಾರವಾಗಿ ಹೇಳ್ತಾ ಇದ್ದೇವೆ. ಅದನ್ನ ಯಾರು ಬೇಕಾದರೂ ಹೇಳಬಹುದಾಗಿದೆ ಆ ಒಂದು ಜ್ಯೋತಿಷ್ಶಾಸ್ತ್ರದ ಲೆಕ್ಕಾಚಾರವನ್ನು ಅನುಸರಿಸಿ. ಲೆಕ್ಕ ಪ್ರಧಾನ ಜ್ಯೋತಿಷ್ಶಾಸ್ತ್ರದಲ್ಲಿ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ಹೌದು ಅದು ಸಾಧ್ಯ. ಶ್ರೀರಾಮಕೃಷ್ಣ ಎಲ್ಲಿ ಓದಿದ್ರು ಜ್ಯೋತಿಷ್ಶಾಸ್ತ್ರವನ್ನ? ಯಾವ ಶಾಸ್ತ್ರವನ್ನೂ ಓದಿದವರಲ್ಲ ಅವರು. ಹೌದು ಅದು ಸಾಧ್ಯ ಅಂತ ಹೇಳ್ಬಿಟ್ರು. ಅಷ್ಟಕ್ಕೆ ಮುಗೀತದೆ ಸಂಭಾಷಣೆ, ಮುಂದುವರಿಲಿಲ್ಲ ಅದು, ಮುಂದೆ ಬೇರೆ ವಿಷಯಕ್ಕೆ ಬಂದ್ಬಿಡ್ತದೆ. ಆದರೆ ಈ ಗ್ರಹಗತಿ ಅಂತ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ನೋದರ ಸೂಚನೆ ನಮಗಿಲ್ಲಿ ಸಿಗ್ತದೆ. ಆ ಲೆಕ್ಕಾಚಾರ ಎಲ್ಲ ಸರಿಯಾದದ್ದು, ಆದರೆ ಸರಿಯಾಗಿ ಲೆಕ್ಕ ಹಾಕೋದು ಗೊತ್ತಿರಬೇಕು ಅಷ್ಟೇನೆ. ಜಾತಕ ನೋಡಿದ್ರೆ ಏನಾಗುತ್ತೆ, ಜಾತಕದ ಪ್ರಕಾರ ಈ ಮದುವೆ ಕೂಡಿ ಬರುತ್ತೆ ಅಂತ ಹೇಳಿ ಆಮೇಲೆ ಆ ಮದುವೆ ಕೆಟ್ಟ ಹೋಯ್ತಲ್ಲ, ಅಂದರೆ ಜಾತಕದ ದೋಷ ಅಲ್ಲ ಅದು, ಅವ್ರು ಕೊಟ್ಟಂತಹ ಲೆಕ್ಕದ ದೋಷ. ಭೂಮಿಗೆ ಬಿದ್ದ ಗಳಿಗೆಯನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಿ ಬರೀಲಿಲ್ಲ. ಎಷ್ಟೋ ಜನ ಮದುವೆ ಆಗಲಿ ಅಂತಂದ್ಬಿಟ್ಟಿದ್ದೆ ಜಾತಕ ಬದಲಾಯಿಸ್ತಕ್ಕಂಥವ್ರು ಉಂಟು, ಜಾತಕ ಕೂಡಿಬಿಡ್ತದೆ. ಆಗ ಅಲ್ಲಿ ಜಾತಕ ಕೂಡಬಹುದು, ಅಲ್ಲಿ ಗ್ರಹಗತಿಗಳು ಕೂಡೋದಿಲ್ಲ, ಅವುಗಳು ಸರಿಯಾದನ್ನೇ ಹೇಳಿರುತ್ತವೆ. ಅದಕ್ಕನುಸಾರವಾಗಿ ಮದುವೆ ತಪ್ಪಿ ಹೋಗೋದು ಅಥವಾ ಗಂಡಾಂತರಗಳಾಗುವಂತಹದ್ದು ಆಗಿಬಿಡುತ್ತೆ. ಈ ಮದುವೆ ಆಗಲಿ ಅಂತಂದ್ಬಿಟ್ಟಿದ್ದೆ ಜಾತಕ ಕೂಡಿಸಿದ್ರೆ ಜಾತಕದಲ್ಲೂ ಮದುವೆ ಆಗಿರುತ್ತೆ, ನಿಜವಾಗಿ ಮದುವೆ ಆಗುವುದಿಲ್ಲ. ಆದ್ರಿಂದ ಲೆಕ್ಕಾಚಾರ ಸರಿಯಾದ ರೀತಿಯಲ್ಲಿ ಇರಬೇಕು, ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು, ಸತ್ಯಾಂಶಗಳನ್ನು ಒದಗಿಸಿಕೊಡಬೇಕು, ಅದಕ್ಕನುಸಾರವಾಗಿ ಅವರು ಲೆಕ್ಕಾಚಾರ ಹಾಕಬೇಕು. ಈ ರೀತಿಯಲ್ಲಿ ಹೋಗುತ್ತೆ, ಅದು ಬೇರೆ ವಿಚಾರ, ಅದು ಬಹಳ ದೊಡ್ಡ ವಿಚಾರ. ನಾವು ಈಗ ಮುಂದುವರಿಯೋಣ, ಯಾಕೆಂದ್ರೆ ಗಾಡಿ ಮುಂದುವರಿತಾ ಇದೆ ಅಂತ ಮಾಸ್ಟರ್ ಮಹರ್ಷಿ ಬರೀತಾ ಇದ್ದಾನೆ. ಗಾಡಿ ಮುಂದೆ ಹೋಗ್ತಾ ಇದೆ, ಈಗೇನು ಅದರ ಸೇನನ ಮನೆಯ ಹತ್ತಿರಕ್ಕೆ ಬರುವುದರಲ್ಲಿದೆ. ಶ್ರೀರಾಮಕೃಷ್ಣ ಮಾಸ್ಟರ್ ಮಹರ್ಷಿಗೆ ಹೇಳಿದ್ರು, ಸತ್ಯಾರ್ಥಿಯಾಗು, ನಿನಗೆ ನಿಜವಾಗಿಯೂ ಭಗವಂತನ ಸಾಕ್ಷಾತ್ಕಾರ ದೊರೀತದೆ, ಇದು ನಮಗೆ ಬೇಕಾದ ಮಾತು. ಶ್ರೀರಾಮಕೃಷ್ಣರು ಮಾಸ್ಟರ್ ಮಹಾಶಯನಿಗೆ ಆ ವಿಚಾರವನ್ನೆಲ್ಲ ಕೇಳಿದಂತಹ ಶ್ರೀರಾಮಕೃಷ್ಣರು ಈಗ ಮಾಸ್ಟರ್ ಮಹಾಶಯನ ಹೇಳ್ತಾ ಇರ್ತಾರೆ, ಸತ್ಯಾರ್ಥಿಯಾಗು, ನಿನಗೆ ನಿಜವಾಗಿಯೂ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಸತ್ಯ. ಈ ಪ್ರಪಂಚದಲ್ಲಿ ಸತ್ಯ ಎಲ್ಲಿದೆ ಅಂತ ಒಬ್ಬ ತತ್ವಜ್ಞಾನಿ ಹಗಲು ಹೊತ್ತು ಪಂಜು ಉರಿಯುವ ಪಂಜು ಹಿಡ್ಕೊಂಡು ಹುಡುಕಾಡ್ತಾ ಇದ್ದಂತೆ. ಅವನು ಹಗಲೊತ್ತು ಉರಿಯುವ ಪಂಜು ಹಿಡ್ಕೊಂಡು ಹುಡುಕಾಡ್ತಾ ಇದ್ದಂತೆ ಆಗ ಕೇಳಿದ್ರಂತೆ, ಏನಿದು ಸೂರ್ಯ ದೇದೀಪ್ಯಮಾನವಾಗಿ ಉರಿತಾ ಇದ್ದಾನೆ, ನೀನು ಈಗ ಈ ಪಂಜು ಹಿಡ್ಕೊಂಡು ಹೊರಟಿದ್ಯಲ್ಲ, ಯಾತಕ್ಕೆ, ಏನಿದು ವಿಚಿತ್ರ? ಅದಕ್ಕೆ ಅವನು ಹೇಳಿದಂತೆ, ಸತ್ಯ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೇನೆ ಅಂತ. ಬಹಳ ಲಾಕ್ಷಣಿಕವಾಗಿದೆ ಅವನ ನಡತೆ, ಅರ್ಥಪೂರ್ಣವಾಗಿದೆ ಅವನ ನಡತೆ. ಕಣ್ಣು ಮೇಲೆ ಕಣ್ಣಿಟ್ಕೊಂಡ್ರೂ ಕೂಡ ಸತ್ಯ ಅಂತ ಹೇಳ್ತಕ್ಕಂಥದ್ದು ಸಿಗದಷ್ಟರ ಮಟ್ಟಿಗೆ ಸುಳ್ಳುಗಳ ಕಂತೆಗಳು ಪೇರಿಸಲ್ಪಟ್ಟಿವೆ. ಅಷ್ಟು ಜಡುಕು ನಮ್ಮ ವ್ಯಕ್ತಿತ್ವ. ನಮ್ಮಲ್ಲಿ ಏನೇನೋ ಆಗ್ತಾ ಇರ್ತದೆ. ನಾವು ಈಗ ತತ್ಕಾಲಕ್ಕೆ ಒಳ್ಳೆಯವರಾಗಿದ್ದೇವೆ, ಆದರೆ ಕಷ್ಟಗಳೆಲ್ಲ ಬರ್ತಾ ಇವೆ. ಹೇಳಲಾಗಿದೆ ಏನು ಅಂತ ಹೇಳಿದ್ರೆ, ದುಷ್ಕರ್ಮಕ್ಕೆ ದುಷ್ಫಲ, ಸತ್ಕರ್ಮಕ್ಕೆ ಸತ್ಫಲ ಅಂತ ಹೇಳಲಾಗಿದೆ. ಇವನೀಗ ಸತ್ಕಾರ್ಯ ಮಾಡ್ತಾ ಇದ್ದಾನೆ, ನೋಡುವವ್ರ ಕಣ್ಣಿಗೆ ಅವನು ಹಿಂದೆ ಮಾಡಿದಂತಹ ಪಾಪಗಳು ಯಾವುದು ಕೂಡ ಕಾಣ್ತಾ ಇಲ್ಲ. ಜನ ಏನ್ ತಾನೇ ಕಾಣಬಲ್ಲರು? ಸತ್ಯ ಎಲ್ಲೋ ಇದೆ, ಅದನ್ನು ಹುಡುಕೋದಕ್ಕೆ ಬಹಳ ಕಷ್ಟ. ಅದಕ್ಕೋಸ್ಕರ ಹಗಲೊತ್ತು ಅವನು ಪಂಜು ಹಿಡ್ಕೊಂಡು ಹುಡುಕ್ತಾ ಇದ್ದಾನೆ. ಅವನ ಜನ್ಮಾಂತರ ಕರ್ಮಾಂತರಗಳಲ್ಲಿ ಏನೇನು ಸಂಭವಿಸಿವೆಯೋ, ಏನೇನು ನಡೆದಿವೆಯೋ, ಏನೇನು ಮಾಡಿವೆಯೋ, ಅದು ಅವನಿಗೆ ಮರೆತು ಹೋಗಿದೆ. ಅವರವರ ಕರ್ಮದ ಸಮಾಚಾರ ಅವರವರಿಗೆ ಮರೆತು ಹೋಗಿದೆ, ಇನ್ನು ಇತರರಿಗೆ ಗೊತ್ತಾಗುತ್ತೆ. ಸತ್ಯ ಬಹಳ ನಾಚಿಕೊಂಡು ಒಳಗಡೆ ಸೇರಿಕೊಂಡಿರುತ್ತದೆ. ಅದಕ್ಕೋಸ್ಕರವೇ ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ ಶೌಚ ಸಂತೋಷ ತಪಸ್ವ ಅಧ್ಯಾಯ ಈಶ್ವರ ಪ್ರಣಿಧಾನ ಆದಿ ಸಾರ್ವಭೌಮಾಹ ವ್ರತಾಹ. ಯಾರು ಯಾವ ಯೋಗವನ್ನೇ ಅಭ್ಯಾಸ ಮಾಡಲಿ, ಅವರು ಈ ಗುಣಗಳನ್ನು ಅಭ್ಯಾಸ ಮಾಡಲೇಬೇಕು. ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ, ಜಪಯೋಗ, ಹಠಯೋಗ, ಇನ್ನು ಯಾವ್ಯಾವ ಯೋಗಗಳೆಲ್ಲ ಇದೆಯೋ ಆ ಯೋಗಗಳೆಲ್ಲದರಲ್ಲೂ ಕೂಡ ಈ 10 ಅಂಶಗಳು ಸೇರಿರಲೇಬೇಕು. ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ. ಅವರೊಳಗೆ ಸತ್ಯ ಅಂತ ಹೇಳ್ತಕ್ಕಂಥದ್ದು ಎಲ್ಲವೂ ಮುಖ್ಯ, ಸತ್ಯ ಕೂಡ ಮುಖ್ಯ. ಸತ್ಯ ಹೇಳಿ ಬದುಕೋದಕ್ಕೆ ಸಾಧ್ಯವೇ ಅಂತನೋ ಪ್ರಶ್ನೆ, ಅದು ಸತ್ಯ. ಅದನ್ನು ನಾನು ಯಾವಾಗಲೂ ಹೇಳೋದುಂಟು, ಸುಳ್ಳು ಹೇಳಿ ಬದುಕಿದವರು ಎಷ್ಟು ಜನ ಅಂತ. ಅವರ ಹೆಸರೇ ಇಲ್ಲ ಈ ಜಗತ್ತಲ್ಲಿ, ಆದ ಸತ್ಯಕ್ಕಾಗಿ ಹೋರಾಡಿದವರ ಹೆಸರು ಇವತ್ತೆಲ್ಲರ ನಾಲಿಗೆಯಲ್ಲೂ ಕೂಡ ಇದೆ. ಆ ಕಡೆ ಹರಿಶ್ಚಂದ್ರನ ಹೆಸರು ಇವತ್ತಿಗೂ ಕೇಳಿ ಬರ್ತಾ ಇದೆ. ಇತ್ತಿತ್ತಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರು ಕೂಡ ಜನಜನಿತವಾಗಿ ಇದೆ, ಅಳಿಸಿ ಹೋಗೋದೇ ಇಲ್ಲ. ಅದು ಬಾಕಿ ಉಳಿದವರು ರಾಜಮಹಾರಾಜರು ಎಷ್ಟು ಜನ ಆಗ್ಬೋದ್ರು, ಜನಕೋಟಿ ಅಂತೂ ಎಷ್ಟು ಜನ ಆಗ್ಬೋದ್ರು, ಅವರ ಹೆಸರೇ ಇಲ್ಲ. ಸತ್ಯ ನಮ್ಮನ್ನು ಕಾಪಾಡ್ತದೆ. ಸ್ವಾಮಿ ವಿಜ್ಞಾನಾನಂದಜಿ, ಸ್ವಾಮಿ ವಿಜ್ಞಾನಾನಂದಜಿ ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರಲ್ಲೊಬ್ರು. ಅವ್ರನ್ನ ಒಬ್ರು ಭಕ್ತರು ಬಂದು ಕೇಳಿದ್ರು, ಭಗವಂತ ಸಾಕ್ಷಾತ್ಕಾರಕ್ಕೆ ದಾರಿ ಯಾವುದು, ದಯವಿಟ್ಟು ತೋರಿಸ್ಕೊಡಿ, ಸುಲಭವಾದ ದಾರಿ ಯಾವುದು? ಅವ್ರು ಹೇಳಿದ್ರಂತೆ, ಹಿಂದೆ ನೀನು ಕಾಪಿ ಬರೀತಾ ಇರಲಿಲ್ವಾ ಸತ್ಯವೇ ದೇವರು ಅಂತ, ಅದನ್ನೀಗ ನಡೆಸು, ಅದರಂತೆ ಇರು. ಹಿಂದೆ ಕಾಪಿ ಬರೆದಿದ್ದೆ ಈಗ ಅದನ್ನ ದಿನ ಅನುಷ್ಠಾನಕ್ಕ ನಿನಗೆ ಸಾಕ್ಷಾತ್ಕಾರ ಆಗತ್ತೆ, ಹೌದು. ಅದನ್ನೇ ಶ್ರೀರಾಮಕೃಷ್ಣ ಹೇಳಿದ್ರು ಇಲ್ಲಿ, ಎಷ್ಟು ಚೆನ್ನಾಗಿದೆ. ಸತ್ಯಾರ್ಥಿಯಾಗೋ ನಿನಗೆ ನಿಜವಾಗಿಯೂ ಭಗವಂತನ ಸಾಕ್ಷಾತ್ಕಾರ ದೊರಕುತ್ತೆ. ಕಲಿಯುಗದಲ್ಲಿ ಸತ್ಯವೇ ತಪಸ್ಸು ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಇದ್ದಿದ್ದಾಗೆ ಹೇಳು, ಕಂಡದ್ ಕಂಡಾಗಿ ಹೇಳುವಂತ, ಕೆಂಡದಂತ ಕೋಪ ಬಂದರೂ ಕೂಡ ಕಂಡದ್ ಕಂಡಾಗಿ ಹೇಳಬೇಕು. ಬಹಳ ಕಷ್ಟ, ಬಹಳ ಕಷ್ಟ. ಸತ್ಯ ಹೇಳ್ತೇನೆ ಇವತ್ತಾದರೂ, ಸ್ವಾಮಿಗಳು ಹೇಳಿದ್ರು ಇವತ್ತು ಉಪನ್ಯಾಸದಲ್ಲಿ, ಆದರೆ ಇವತ್ತಿನ ಸತ್ಯ ಹೇಳ್ತೇನೆ. ಸಾಕ್ಷಾತ್ಕಾರ ಮಾಡಿಕೊಳ್ಳೋಣ, ಅಂತ ತೀರ್ಮಾನ ಮಾಡಿ ಮನೆಗೆ ಹೋಗುವ ವೇಳೆಗೆ ನಿಮಗೆ ಒಂದು ಸುಳ್ಳು ಹೇಳತಕ್ಕಂತಹ ಸನ್ನಿವೇಶ ಬರದೆ ಎದುರು ಕೇಳಿ. ಆ ಸನ್ನಿವೇಶ ಬಂದಾಯ್ತು, ಈಗ ಸತ್ಯ ಹೇಳಿದ್ರೆ ಪ್ರಾಣ ಹೋಗುತ್ತೆ. ಮೊದಲು ಬಚಾಯಿಸ್ಕೊಳ್ಳೋಣ, ಬೀಸ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಿತು ಹೋಗ ಕಡೆ ಅಂತ ಅವನು ಬಿಗದೇ ಬಿಟ್ಟ. ಅವನು ಸುಳ್ಳು ಸುಲಭದಲ್ಲೇ ಸಲ್ಲೆ ಸತ್ಯ ಹೇಳೋಕೆ ಆಗುವುದಿಲ್ಲ. ಆದರೆ ಅದೇ ಸಾಧನೆ, ಹೋರಾಟ ಆದ್ರೆ ಅದೇನೆ ಸಾಧನೆ, ಆದ್ರೆ ಅದೇನೆ ಆತ್ಮಶಕ್ತಿ ಬೇಕಾಗುತ್ತದೆ. ಏನು ಬೇಕಾದರೂ ಆಗಲಿ, ಮಾನ ಹೋಗಲಿ ಪರವಾಗಿಲ್ಲ, ನಾನು ಉಳಿಯುವುದೇನು, ಕೊನೆಗೂ ಉಳಿಯುವುದೇನು ಅಂತನ್ನುವ ಈ ಒಂದು ದಿಟ್ಟತನದಿಂದ ಹೇಳ್ಬಿಡ್ಬೇಕು ಹೆಸರು ಸತ್ಯವನ್ನು ಹೇಳ್ಬಿಡ್ಬೇಕು. ಅಲ್ಲೇ ಪಕ್ಕದಲ್ಲಿರತಕ್ಕಂತಹ ಅಸತ್ಯನಾರಾಯಣ ಪ್ರತ್ಯಕ್ಷ ಆಗಿದ್ರೆ ಕೇಳಿ, ಸತ್ಯನಾರಾಯಣನ ಪೂಜೆ ಮಾಡತಕ್ಕಂಥವ್ರು ಸುಳ್ಳು ಹೇಳುವ ಅಭ್ಯಾಸ ಹೇಗಾಯ್ತು ಅವರಿಗೆ? ಯಾರು ಹೇಳ್ಕೊಟ್ಟಿರ್ಬೋದು ಅವರಿಗೆ? ಈ ಪ್ರಪಂಚ ಅಂತ ಹೇಳ್ತಕ್ಕಂತಹ ಶ್ರೀರಾಮಕೃಷ್ಣ ಹೇಳ್ತಾರೆ, ಮರಳು ಮತ್ತು ಸಕ್ಕರೆ ಸೇರಿದಂತಹ ಜಾಗ ಇಲ್ಲಿ. ಸುಳ್ಳು ಅಂತ ಹೇಳ್ತಕ್ಕಂತಹದ್ದು ಸಲೀಸಾಗಿ ನಡೀತದೆ, ಅಭ್ಯಾಸ ಆಗಿದೆ, ಮಕ್ಕಳಾದಿಯಾಗಿ ಅಭ್ಯಾಸ ಆಗಿದೆ, ಅಲ್ಲಿಂದ ಅಭ್ಯಾಸ ಮಾಡಿಕೊಟ್ಟಿದ್ದಾರೆ ಹಿರಿಯರು. ಅದಕ್ಕೋಸ್ಕರವೇ ಈ ಕಷ್ಟ ಬಂದಿರೋದು ನಮಗೆ. ಯಾವುದೋ ಸತ್ಯ ಹೇಳಬೇಕಾಗಿದೆ, ಸತ್ಯ ಹೇಳುವಂತಹ ಒಂದು ಕಷ್ಟ ನಮಗೆ ಒದಗಿದೆ. ಈಗ ಸತ್ಯ ಹೇಳೋಕ್ಕಿಂತ ದೊಡ್ಡ ಕಷ್ಟ ಇನ್ನೊಂದಿಲ್ಲ. ಹೇಳಕ್ ಹೊರಡಿ ಆಗುತ್ತಾಗುತ್ತೆ. ಇಲ್ಲಿ ಶ್ರೀರಾಮಕೃಷ್ಣರು ಭಗವತ್ ಸಾಕ್ಷಾತ್ಕಾರಕ್ಕೆ ಈ ಮಾತನ್ನ ಆ ಗಾಡಿಯಲ್ಲಿ ಪ್ರಯಾಣ ಮಾಡ್ತಿರುವಾಗ ಮಾಸ್ಟರ್ ಮಹಾಶಯನಿಗೆ ಹೇಳಿದ್ದನ್ನ ನಾವು ಭಾವಿಸಿ ನೋಡಬೇಕಾಗುತ್ತೆ. ಸಾಕ್ಷಾತ್ಕಾರದ ಮಾತು ಜನಜನಿತವಾಗಿದೆ ಇವತ್ತು. ನಾನು ಸಾಕ್ಷಾತ್ಕಾರ ಮಾಡಬೇಕು, ನಾನು ಸಾಕ್ಷಾತ್ಕಾರ ಮಾಡಬೇಕು, ನಾನು ಧ್ಯಾನ ಮಾಡಬೇಕು, ನಾನು ಧ್ಯಾನ ಮಾಡಬೇಕು, ನಾನು ಆಧ್ಯಾತ್ಮಿಕ ಆಗಬೇಕು ಅಂತ ಹೇಳ್ತಕ್ಕಂತಹ ಒಂದು ಪ್ರಯತ್ನ ಮಾತುಕತೆಗಳು ಅದಕ್ಕೆ ಸಂಬಂಧಪಟ್ಟದ್ದ ಬಹಳಷ್ಟು ಕಂಡು ಬರ್ತಾ ಇವೆ. ಆದರೆ ಶ್ರೀರಾಮಕೃಷ್ಣ ಇಲ್ಲಿ ಅತ್ಯಂತ ಸರಳವಾದ ಒಂದೇ ಒಂದು ವಾಕ್ಯವನ್ನು ಹೇಳಿದರು. ಯಾತಕ್ಕೆಂದ್ರೆ ಇದು ಅಷ್ಟು ಪ್ರಧಾನವಾದದ್ದು, ಆದ್ರಿಂದ ಮತ್ತೆ ಮತ್ತೆ ನಾನು ಇಲ್ಲೇ ನಿಂತಿದ್ದೇನೆ ನನ್ನ ಮಾತಿನಲ್ಲಿ. ಹಾಗಿದ್ರಿಸಿ ಮತ್ತಲ್ಲಿಗೆ ಬರ್ತಾ ಇದ್ದೇನೆ, ಹೀಗಿದ್ರಿಸಿ ಮತ್ತಲ್ಲಿಗೆ ಬರ್ತಾ ಇದ್ದೇನೆ. ಯಾಕೆಂದ್ರೆ ಅದೇ ಬಹಳ ಮುಖ್ಯವಾದ, ಅದು ಒಂದು ಇಲ್ಲದೇ ಇತ್ತು ಅಂತ ಹೇಳಿದ್ರೆ ಬಾಕಿ ಉಳಿದು ಎಷ್ಟೇ ಮಾಡಿದರೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಅಂದ ಮಾತ್ರಕ್ಕೆ ನೀವೆಲ್ಲ ಒಂದೇ ಸತ್ತಿಗೆ ಸತ್ಯ ಹೇಳೋ ಕೊರಟು ಸಿಕ್ಕಾಕೋಬೇಡಿ. ಪಾಪ ನಿಮ್ ನಿಮ್ ಬ್ಯಾಲೆನ್ಸ್ ನೋಡ್ಕೊಳ್ಳಿ, ಇದಕ್ಕಿದ್ದಾಗೆ ಸತ್ಯ ಹೇಳಕ್ಕೆ ಹೋಗೋದು ಭಯಂಕರವಾದ ಕಷ್ಟ ಗುರಿಯಾಗೋದು. ಸ್ವಾಮೀಜಿ ನೀವು ಈ ತರ ಹೇಳಿದ್ರಿ, ನಾನು ಸತ್ಯ ಹೇಳಿದೆ, ಈ ತರ ಪರಿಶೀಲಿಸಿ ಈಗೇನು ಮಾಡೋದು ಹೇಳಿ ಅಂತ ಬಂದ್ಬಿಟ್ರೆ ಏನ್ ಗತಿ? ಆದ್ರೆ ಕಷ್ಟ ಬಂದೇ ಬರುತ್ತೆ, ಅದನ್ನ ನಾನೇ ಎದುರಿಸ್ತೇನೆ ಅನ್ನು ಹಾಗಿದ್ರೆ ಸತ್ಯ ಹೇಳಿ. ನೀವೇ ಎದುರಿಸ್ಬೇಕು, ಮತ್ತೆ ಬಂದು ನಮ್ಮ ಹತ್ರಕ್ಕೆ ಸಮಸ್ಯೆ ಎತ್ತಬಾರದು. ಏಕೆ ನಾನು ಕೇಳು ಸಮಯ ಇಲ್ಲ, ಬಹಳ ಜನ ಬರ್ತಾರೆ, ಅದಕ್ಕೋಸ್ಕರ ಹೇಳಿದ್ದಾನು. ಆಗಲೇ ಬಂದಾಗಿದೆ ಅವರಿಗೆಲ್ಲ ಹೇಳಿ ಆಗಿದೆ, ನಮ್ಗೆ ಅನುಭವ ಇದೆ. ಯಾಕೆಂದ್ರೆ ನಾವು ಇಂಥದ್ದೊಂದು ಉಪದೇಶ ಮಾಡಿ ಸಿಕ್ಕಾಕೊಂಡು ನಾವು ಆಮೇಲೆ ಅದಕ್ಕೋಸ್ಕರ ಈಗಲೇ ನಾನು ಘೋಷಿಸಿ ಬಿಡ್ತೇನೆ, ಕಷ್ಟ ಬಂದೇ ಬರುತ್ತೆ, ನೀನೇ ಅದನ್ನು ಎದುರಿಸಬೇಕು, ನಮ್ಮ ಹತ್ರಕ್ಕೆ ಮಾತ್ರ ತರಬಾರದು. ಇಲ್ಲಿ ಏನು ಮಾಡಬಹುದು ಒಂದು ಉಪಾಯ ಅಂತ ಕೇಳಬಾರ್ದು. ಒಂದು ವೇಳೆ ಉಪಾಯ ಬೇಕು ಅಂತ ಹೇಳಿದ್ರೆ ನೀವು ಆ ಸತ್ಯನಾರಾಯಣನನ್ನೇ ಪ್ರಾರ್ಥಿಸಿಕೊಳ್ಬೇಕು. ಹೇ ಭಗವಂತ, ನಾನು ಸತ್ಯ ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ಖಂಡಿತವಾಗಿ ನೀನು ರಕ್ಷಣೆ ಕೊಡಲೇಬೇಕು ನನಗೆ. ಸತ್ಯ ವ್ರತ ಪರಿಪಾಲನೆ ಮಾಡಬೇಕಾದವರಿಗೆ ಭಗವಂತ ಒಬ್ಬನೇ ನೆರವಾಗಬಲ್ಲ, ಬೇರೆ ಯಾರೂ ಕೂಡ ನೆರವಾಗುವುದಕ್ಕೆ ಸಾಧ್ಯವಿಲ್ಲ, ಸ್ವಾಮಿಗಳು ಕೂಡ. ನಾವು ನೆರವಾಗುದಿದ್ರೆ ಈ ಒಂದು ಉಪಾಯ ಹೇಳ್ಕೊಡೋದ್ರ ಮೂಲಕ ಮಾತ್ರ ನಿಮ್ಮ ನೆರವಿಗೆ ಬರ್ತೇವೆ. ಏನದು? ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹತ್ತು ಕರೆದು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ. ಭಗವಂತನ ಮುಂದೆ ಗೋಳಾಡಿ, ಅಲ್ಲಿ ಇಲ್ಲಿ ಎಲ್ಲೂ ಗೋಳಾಡಿ ಪ್ರಯೋಜನವಿಲ್ಲ ಅಂತನದನ್ನ ಇಲ್ಲಿ ಸಾರ್ವಜನಿಕವಾಗಿ ಘೋಷಿಸ್ತೇನೆ ನಾನು. ಹೇಗೆ ನಾವು ಮಾಡಿ ನೋಡಿದ್ದಾದ್ರಿಂದ ಹೇಳ್ತಾ ಇದ್ದೀವಿ ಅಷ್ಟೇನೆ. ಅವರಿವ್ರ ಹತ್ರ ಹೇಳಿ ಪ್ರಯೋಜನವೇ ಇಲ್ಲ. ಅಂತೂ ಶ್ರೀರಾಮಕೃಷ್ಣ ಈ ಒಂದು ವಾಕ್ಯವನ್ನು ನಾವು ಇವತ್ತು ಕೇಳ್ತಾ ಇದ್ದೇವೆ, ಸತ್ಯಾರ್ಥಿಯಾಗು, ನಿನಗೆ ನಿಜವಾಗಿಯೂ ಭಗವಂತನ ಸಾಕ್ಷಾತ್ಕಾರ ದೊರಕುತ್ತೆ. ಆಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಅಂದು ನೀವು ನವದ್ವೀಪ ಗೋಸ್ವಾಮಿಗೆ ಹೇಳಿದ್ರಿ, ಹೇ ಭಗವಂತ ನನಗೆ ನೀನೊಬ್ಬನೇ ಬೇಕು, ದಯವಿಟ್ಟು ನೀನು ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನನ್ನನ್ನು ಮುಗ್ಧನನ್ನಾಗಿ ಮಾಡಬೇಡ, ನನಗೆ ನಿನ್ನ ಸಾಕ್ಷಾತ್ಕಾರ ಬೇಕು ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ಹಾಗೆಂದು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಬೇಕು. ಇದು ಇನ್ನೊಂದು ಬಹಳ ಮುಖ್ಯವಾದಂತಹ ಮಾತನ್ನ ಶ್ರೀರಾಮಕೃಷ್ಣ ಹೇಳಿದ್ದನ್ನ ಮಾಸ್ಟರ್ ಮಾಷಿಯ ಶ್ರೀರಾಮಕೃಷ್ಣಿಗೆ ನೆನಪಿಸಿಕೊಡ್ತಾ ಇದ್ದ, ನೀವಲ್ಲಿ ಆ ತರ ಹೇಳಿದ್ರಿ ಅಂತ. ಯಾವನೋ ಒಬ್ಬ ಪ್ರಾರ್ಥನೆ ಮಾಡಿದ್ರಂತ, ನೀನೇ ಬೇಕು ಅಂತ. ಹೇ ಭಗವಂತ ನೀನೇ ನನ್ ಬೇಕು, ನಿನ್ನ ದರ್ಶನವೇ ನನಗೆ ಬೇಕು ಅಂತ ಹೇಳ್ತಕ್ಕಂತ ಪ್ರಾರ್ಥನೆ ಒಬ್ಬ ಮಾಡ್ದ ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಹೇಳಿದ್ರು ಅಂತನ್ನೋದನ್ನ ಮತ್ತೀವನ್ನು ಹೇಳ್ತಾ ಇದ್ದಾನೆ. ಹೇ ಭಗವಂತ ನಿನ್ನ ದರ್ಶನ ನನಗೆ ಬೇಕು, ನಿನ್ನ ದರ್ಶನವಲ್ಲದೆ ನನಗೆ ಬೇರೆ ಇನ್ಯಾವುದೂ ಬೇಡ ಅಂತ ಹೇಳ್ತಕ್ಕಂತ ವಾಕ್ಯದಲ್ಲಿ ಸತ್ಯ ಇರಬೇಕು. ಯಾವುದೋ ಸಿಕ್ಕದೆ ಇದ್ದದಕ್ಕೆ ಹೇ ಭಗವಂತ ನೀನಾದರೂ ಸಿಕ್ಕು ಅಂತ ನಮ್ಮ ಪ್ರಾರ್ಥನೆ. ಹಾಗೆಲ್ಲ ಬರೋದಿಲ್ಲ ಭಗವಂತ, ನೀನ್ಯಾವುದು ಸಿಗ್ತಾ ಇಲ್ಲ, ನೀನಾದರೂ ಸಿಕ್ಕಿನ್ನು. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನೇ ಬೇಕು ಅಂತ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡು. ಈ ಹೃತ್ಪೂರ್ವಕತೆ, ಪ್ರಾಮಾಣಿಕತೆ, ಹೃತ್ಪೂರ್ವಕತೆ, ಈ ಮಾತನ್ನು ನಾವು ಮರೆಯುವಾಗಿಲ್ಲ, ಮರಿಬಾರದು. ಇಲ್ಲಿ ನಾವು ಮರಿತೇವೆ ಅಥವಾ ಆ ಶಬ್ದವನ್ನು ನೋಡಕ್ ಹೋಗೋದಿಲ್ಲ ನಾವು. ಬೇಗ ಬೇಗ ಬೇಗ ಕಣ್ಣು ಓಡಿಸ್ಬಿಡ್ತೀವಿ, ವಚನ ವೇದ ಓದಿ ಆಗೋಯ್ತು, ಓಹ್ ಎಷ್ಟು ಮೂರು ಸತಿ ಓದ್ದೆ ನಾನು ಅಂತ. ಪ್ರಾಮಾಣಿಕತೆ ಬಂದಿತ್ತಾದೋ ಅಲ್ಲಿ ಹೃತ್ಪೂರ್ವಕ ಬರ್ತಿತ್ತಾದ್ರೆ ಅಲ್ಲಿ ಅಲ್ಲೇ ಇರೋದು. ಹೃದಯದಲ್ಲಿ ಅವನ ಸಾಕ್ಷಾತ್ಕಾರ ಆಗಬೇಕಾಗಿದೆ, ಆದ್ರಿಂದ ಹೃತ್ಪೂರ್ವಕತೆ ಇರಬೇಕಾಗತ್ತೆ. ಇನ್ನೆಲ್ಲಿ ಅಲ್ಲ ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕಾದ ಜಾಗ, ಇಲ್ಲೇ ಇಲ್ಲೇ ಇದೇ ಹೃದಯದಲ್ಲಿ ಆಗಬೇಕಾಗಿದೆ. ಆದ್ರಿಂದ ಇದೇ ಹೃದಯದಲ್ಲಿ ಕೇಳಬೇಕು, ಆದ್ರಿಂದ ಎದೆ ಮುಟ್ಟಿ ಕೇಳಬೇಕು. ಅದಕ್ಕೋಸ್ಕರ ಜಪ ಮಾಡುವಾಗಲೂ ಕೂಡ ಇಲ್ಲೇ ಹೇಳ್ಕೊಂಡು ಮಾಡುವಂತಹದ್ದು. ಈ ಬಗೆಯ ಪ್ರಾಮಾಣಿಕತೆಯನ್ನ ಶ್ರೀರಾಮಕೃಷ್ಣ ಇಷ್ಟಪಡ್ತಾ ಇದ್ದಾರೆ. ಬಳಿಕ ಮಾಸಮಾಶಯ ಬರೀತಾನೆ, ಪರಮಹಂಸರು ಅದರ ಸೇನನ ಮನೆಯನ್ನ ಮುಟ್ಟಿ ಆತನ ಬೈಠಕ್ಕಾನಿಯಲ್ಲಿ ಕುಳಿತಿದ್ದಾರೆ. ರಾಮಲಾಲ, ಅದರ ಸೇನ, ಮಾಸ್ಟರ್, ಇನ್ನೂ ಕೆಲವು ಮಂದಿ ಭಕ್ತರು ಅವರ ಹತ್ರ ಕುಳಿತಿದ್ದಾರೆ. ರಾಕಾಲ ಕಲ್ಕತ್ತಾದಲ್ಲಿ ತನ್ನ ತಂದೆಯೊಡನೆ ಇದ್ದಾನೆ. ಶ್ರೀರಾಮಕೃಷ್ಣರು ಅದರ ಸೇನನಿಗೆ ಹೇಳ್ತಾ ಇದ್ದಾರೆ, ನಾನು ಇಲ್ಲಿಗೆ ಬರುವುದನ್ನ ರಾಖಾಲ್ನಿಗೆ ನೀನು ತಿಳಿಸಿಲ್ವೇನೋ? ಅದರ ಸೇನೆ ಹೇಳ್ತಾನೆ, ಸಮಾಚಾರ ಕಳಿಸಿದ್ದೇನೆ. ಈಗ ಪರಮಹಂಸರು ರಾಖಾಲ್ನನ್ನು ನೋಡೋದಕ್ಕೆ ಕಾತರರಾಗಿರುವುದನ್ನು ನೋಡಿ ಅದರ ಸೇನ ಆತನನ್ನ ಕರೆದುಕೊಂಡು ಬರೋದಕ್ಕೆ ಒಡನೆಯೇ ತನ್ನ ಗಾಡಿಯನ್ನು ಕಳಿಸಿದ. ಅದರ ಸೇನನ ಮನಸ್ಸು ಪರಮಹಂಸರನ್ನ ಇಂದು ನೋಡಲೇಬೇಕು ಅಂತ ಬಹಳವಾಗಿ ಕಾತರ ಪಡುತ್ತಿತ್ತು. ಅವರು ಇಂದು ಇಲ್ಲಿಗೆ ಬರುವುದು ಆತನಿಗೆ ನಿರ್ದಿಷ್ಟವಾಗಿ ಗೊತ್ತಿರಲಿಲ್ಲ. ಇದನ್ನು ನಾವು ಮರೆತು ಬಿಡ್ತೇವೆ, ಇದನ್ನು ಓದಿ ಬಿಡ್ತೇವೆ. ಇಲ್ಲೇ ಸ್ವಾರಸ್ಯ ಇದೆ. ಬುದ್ಧಿ ಉಪಯೋಗಿಸಿದ್ರೆ, ಗಮನ ಹರಿಸಿದ್ರೆ ಇಲ್ಲಿ ಸ್ವಾರಸ್ಯ ಇದೆ. ಒಂದನೇದಾಗಿ ಆ ರಾಖಾಲನೆಡೆಗೆ ಶ್ರೀರಾಮಕೃಷ್ಣನ ಹೃದಯ ಕಾತರಿಸುವಂತಹದ್ದು, ರಾಖಾಲನನ್ನು ತಾನು ನೋಡಬೇಕು ಅಂತ ಅವತಾರ ಪುರುಷರಾದಂತಹ ಶ್ರೀರಾಮಕೃಷ್ಣರು ಬಯಸುವಂತಹದ್ದು. ದೇವರನ್ನ ನೋಡಬೇಕು ಅಂತ ಭಕ್ತ ಬಯಸುವಂತಹದ್ದನ್ನು ನಾವು ಕೇಳ್ತಾ ಇದ್ದೇವೆ. ಇಲ್ಲಿ ಭಕ್ತನನ್ನೇ ನೋಡಬೇಕು ಅಂತ ಭಗವಂತ ಬಯಸ್ತಾ ಇದ್ದಾನೆ. ನಮ್ಮ ಹೃದಯವನ್ನು ಶುದ್ಧಗೊಳಿಸಿಕೊಂಡಾಗ ಭಗವಂತ ಕಾತರ ಪಡ್ತಾನೆ ನಮ್ಮನ್ನು ದರ್ಶನ ಮಾಡಬೇಕು ಅಂತ. ಒಂದು ರಾಖಾಲಿಗೆ ಸಂಬಂಧಪಟ್ಟದ್ದನ್ನು ಹೇಳಿದೆ ನಾನೀಗ ಗಮನಿಸಬೇಕಾದ್ದು ಅಂತ. ಇನ್ನೊಂದು ವಿಚಾರ ಮಾಸ್ಟರ್ ಮಹಾಶಯ ಬರೆದ್ರಿಂದ ಗೊತ್ತಾಯ್ತು ನಮಗೆ ಏನು ಅಂತ ಹೇಳಿದ್ರೆ, ಈ ಅದರಸೇನ ಅಂತ ಹೇಳತಕ್ಕಂತಹ ಶ್ರೀರಾಮಕೃಷ್ಣ ಭಕ್ತರ ಮನೆಗೆ, ಶ್ರೀರಾಮಕೃಷ್ಣರ ಭಕ್ತ ಆತ, ಅವನ ಮನೆಗೆ ಶ್ರೀರಾಮಕೃಷ್ಣ ಬರಬೇಕು ಅಂತ ಹೇಳಿ ಅದರ ಸೇನೆಯನ್ನು ಕೇಳಿಕೊಂಡಿಲ್ಲ, ಬರತಕ್ಕಂತಹದ್ದು ನಿಶ್ಚಿತವಾಗಿರಲಿಲ್ಲ, ಆದರೂ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಅದರ ಸೇನನಿಗೆ ಬಹಳವಾಗಿ ಅನಿಸಿಬಿಟ್ಟಿದ್ದಂತೆ ಶ್ರೀರಾಮಕೃಷ್ಣ ತಾನು ನೋಡಲೇಬೇಕು ಅಂತ. ಹೇಗೆ ಶ್ರೀರಾಮಕೃಷ್ಣ ಆ ದಕ್ಷಿಣೇಶ್ವರದಿಂದ ಹೊರಟು ಕಲ್ಕತ್ತಾದಲ್ಲಿರತಕ್ಕಂಥ ಅದರ ಸೇನನ ಮನೆಗೆ ಬಂದಿದ್ದಾರೋ ಅದೇ ರೀತಿಯಲ್ಲಿ ನಮ್ಮ ಹೃದಯಕ್ಕೆ ಭಗವಂತ ಬರ್ತಾನೆ. ಅವನನ್ನು ಕಾಣಬೇಕು ಅಂತಿರತಕ್ಕಂಥ ಕಾತರತೆ ನಮ್ಮಲ್ಲಿ ಉಂಟಾಗಬೇಕು. ಅಷ್ಟೇ ಅವನಿಗೆ ಬೇಕಾದ್ದು, ಹಣ್ಣು ಕಾಯ ಅಲ್ಲ, ಅದು ಕೊಡಿ ಮೊದಲು ಮೊದಲು ಅದೇ ಬೇಕು. ಅದೆಲ್ಲ ಮಾಡಲೇಬೇಕು, ಅದು ಯಾವುದನ್ನು ನಾವು ಅಲ್ಲಗಳಿದ ಸಾಧ್ಯವೇ ಇಲ್ಲ. ಹಣ್ಣು ಕಾಯಿಗಳನ್ನು ಅರ್ಪಣೆ ಮಾಡೋದ್ರ ಮೂಲಕ ನಮ್ಮ ಹೃದಯವನ್ನು ಅರ್ಪಣೆ ಮಾಡ್ತಾ ಇರ್ತೇವೆ ನಾವು. ಆ ಹೃದಯವನ್ನು ಅರ್ಪಣೆ ಮಾಡತಕ್ಕಂತಹದ್ದು ಬಾಕಿ ಉಳಿದ ಎಲ್ಲ ದಾನ ಧರ್ಮಾದಿಗಳ ಮೂಲಕ ಅಭ್ಯಾಸ ಆಗುತ್ತೆ ನಮ್ಮ ಹೃದಯಕ್ಕೆ. ಸಣ್ಣ ಪುಟ್ಟ ಅರ್ಪಣೆಗಳನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಆತ್ಮಾರ್ಪಣೆ ಮಾಡತಕ್ಕಂತಹ ಸ್ಥಿತಿಗೆ ಬರ್ತೇವೆ ಅಂತನ್ನುವ ಕಾರಣದಿಂದ ಈ ದಾನ ಧರ್ಮಾದಿಗಳು, ಹಣ್ಣು ಹಂಪಲುಗಳು, ಅದು ಹೋಮ ಹವನಾದಿಗಳು, ಈ ಪ್ರತಿ ಒಂದು ಕೂಡ ಆತ್ಮಾರ್ಪಣೆಯನ್ನು ಸೂಚಿಸುತ್ತವೆ. ಆತ್ಮಾರ್ಪಣೆ ಒಂದನ್ನು ಮಾಡುವುದಿಲ್ಲ. ಅವನು ಹಣ್ಣು ಕಾಯಿಂಗ ಮನ್ನಾ ಮಾಡ್ತಾನೆ, ಹಣವನ್ನು ಕೊಡ್ತಾನೆ, ಇನ್ನು ಏನೇನು ಬೇಕು ವಸ್ತ್ರ ದಾನ ಮಾಡ್ತಾನೆ, ಎಲ್ಲವನ್ನೂ ಕೊಡ್ತಾನೆ. ಹಣ್ಣು ದಾನ ಮಾಡ್ತಾನೆ, ಹೆಣ್ಣು ದಾನ ಮಾಡ್ತಾನೆ, ಕನ್ಯಾದಾನ ಅದಿದೆಯಲ್ಲ, ಎಲ್ಲ ದಾನ ಮಾಡ್ತಿರ್ತಾನೆ ಅವನು. ಆದರೆ ಆತ್ಮಾರ್ಪಣೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತ್ರ ಅವನಿಗೆ ಗೊತ್ತಾಗುತ್ತೆ ಕೊನೆಗೆ. ಅದನ್ನು ಅಭ್ಯಾಸ ಮಾಡಿಸೋದಕ್ಕೋಸ್ಕರವೇ ಈ ಎಲ್ಲ ದಾನ ಧರ್ಮಾದಿಗಳು. ಆದರೆ ಈ ಆತ್ಮಾರ್ಪಣೆ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಿದ್ದಾನೆ ಇವನು ನಮ್ಮ ಅದರ ಸೇನ. ಆದ್ರಿಂದ ಶ್ರೀರಾಮಕೃಷ್ಣ ದಕ್ಷಿಣೇಶ್ವರದಿಂದ ಬಂದಿದ್ದಾರೆ. ಅವರು ಶರೀರ ಸಮೇತರಾದ್ರಿಂದ ದಕ್ಷಿಣೇಶ್ವರದಿಂದ ಬರಬೇಕಾಯ್ತು. ಶರೀರವನ್ನು ಹೊತ್ಕೊಂಡು ಬರಬೇಕಲ್ಲ, ಅವತಾರ ಪುರುಷರೇ ಆದರೂ ಕೂಡ ಶರೀರ ಹೊತ್ಕೊಂಡು ಬರಬೇಕಲ್ಲ, ಗಾಡಿ ಬೇಕು, ಹೊತ್ಕೊಂಡು ಬರಬೇಕು. ಆದರೆ ಆ ಚಿನ್ಮಯನಾದಂತಹ ಜ್ಯೋತಿರ್ಮಯನಾದಂತಹ ಪರಮಾತ್ಮನನ್ನ, ಅಂತರ್ವಾಸಿಯಾಗಿರತಕ್ಕಂಥ ನಮ್ಮ ಹೃದಯದಲ್ಲೇ ಇರತಕ್ಕಂತಹ ಪರಮಾತ್ಮನನ್ನ ನಮ್ಮ ಕಷ್ಟಕಾಲದಲ್ಲೂ ಸುಖ ಕಾಲದಲ್ಲೂ ಸುಖದಲ್ಲೂ ಕೂಡ ಕರೀಬೇಕು ಅವನನ್ನ. ಇದು ಬಹಳ ಮುಖ್ಯ. ಎಲ್ಲ ಹೊತ್ತಿಗೂ ಕೂಡ ಅವನನ್ನ ಕರೀಬೇಕು. ಅವನಿಗೆ ಬರೋದಕ್ಕೇನು ಕಷ್ಟವಿಲ್ಲ, ಅಲ್ಲೇ ಅವನು ವ್ಯಕ್ತನಾಗ್ತಾನೆ, ನೋಡು ಇಲ್ಲೇ ಇದ್ದೇನೆ ನಾನು. ಭಿದ್ಯತೆ ಹೃದಯ ಗ್ರಂಥಿ ಸ್ಥಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರಿ. ಭಿದ್ಯತೆ ಹೃದಯ ಗ್ರಂಥಿ, ಹೃದಯ ಗ್ರಂಥಿ, ಗ್ರಂಥಿ ಅಂತಂದ್ರೆ ಏನು? ಸುಳ್ಳು, ಮೋಸ, ಕಟವಟ, ದುಷ್ಕರ್ಮ, ಇವುಗಳೆಲ್ಲದರಿಂದ ಉಂಟಾದಂತಹ ಸಂಸ್ಕಾರಗಳ ಗಂಟು. ನಾವೇ ಹಾಕೊಂಡದ್ದು ಗಂಟು, ಜಿಡುಕು. ಆ ಜಿಡುಕು, ಆ ಜಿಡುಕನ್ನು ಕೂಡ ಭೇದಿಸಿ ಬರ್ತಾನೆ ಪರಮಾತ್ಮ. ಆ ಹಿರಣ್ಯ ಕಶಿಪುವಿಗೆ ದರ್ಶನ ಕೊಡಬೇಕಾದ್ರೆ ಆ ವಜ್ರದ ಕಂಬವನ್ನು ಕೂಡ ಭೇದಿಸಿ ಹೊರಗಡೆ ಬಂದು ದರ್ಶನ ಕೊಟ್ಟನಲ್ಲ. ಆ ಕಡೆ ತಂದೆಗೂ ದರ್ಶನ ಕೊಟ್ಟೆ, ಈ ಕಡೆ ಮಗನಿಗೂ ದರ್ಶನ ಕೊಟ್ಟನಲ್ಲ, ಕೊಟ್ಟು ಕಾಪಾಡಿದ್ದಲ್ಲ. ಅದೇ ಬಗೆಯಿಂದ ನಮಗೂ ಕೂಡ ದರ್ಶನ ಕೊಡಬೇಕಾದ್ರೆ ಬೇರೆ ಯಾವ ಕಂಬ, ಹೊರಗಡೆ ಕಂಬ ಬೇಡ, ಈ ಹೃದಯ ಕಂಬ ಇದೆ, ಅದನ್ನು ಬಗೆದು ಬರಬೇಕಾಗಿದೆ ಅವನು. ಅಲ್ಲೇ ಅವನು ದರ್ಶನ ಕೊಡತಕ್ಕಂಥ ಅದು ಅಂತನ್ನೋದನ್ನು ಅವನ ಸೂಚ್ಯವಾಗಿ ಲೀಲಾತ್ಮಕವಾಗಿ ಆ ಒಂದು ಹಿರಣ್ಯಕಶಿಪು ಲೀಲೆಯಲ್ಲಿ ಅವನು ಅದನ್ನು ತೋರಿಸಿದ್ದಾನೆ ಅಷ್ಟೇ. ಆದರೆ ನಿಜಕ್ಕೂ ಕೂಡ ಆ ನರಸಿಂಹ ಅವತಾರ, ಕೃಷ್ಣ ಅವತಾರ, ರಾಮಾವತಾರ, ರಾಮಕೃಷ್ಣ ಅವತಾರ, ಕಾಳಿಯ ಅವತಾರ ಎಲ್ಲ ನಮ್ಮ ಹೃದಯದಲ್ಲಿ ಆಗಬಲ್ಲದು, ನೆನೆದವರ ಮನದಲ್ಲಿ ಅಂತನ್ನುವ ಕನ್ನಡದ ಶಬ್ದ ಅದು ಸಂಸ್ಕೃತದಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸಂಸ್ಕೃತದಲ್ಲಿ ಹೇಳಿದೆ ಹಾಗಾದ್ರೆ ಸರಿ, ಕನ್ನಡದಲ್ಲಿ ಹೇಳಿದ್ರೆ ಕನ್ನಡ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಎರಡು ಇತಿಹಾಸ ಇವುಗಳನ್ನ ನಾನು ಕನ್ನಡದಲ್ಲಿ ಹೇಳ್ತೀನಿ. ನಾನು ಕನ್ನಡದಲ್ಲಿ ಕೇವಲ ಮೂರೇ ವಾಕ್ಯದಲ್ಲಿ, ದೇವರಿದ್ದಾನೆ ಕರೆದರೆ ಬರ್ತಾನೆ ಕರೆಯಬೇಕು. ದೇವರಿದ್ದಾನೆ ಅಂತ ಹೇಳ್ತಕ್ಕಂತಹದ್ದು ತತ್ವ, ಕರೆದರೆ ಬರ್ತಾನೆ ಅಂತ ಹೇಳ್ತಕ್ಕಂತಹದ್ದು ಸಿದ್ಧಾಂತ, ಕರೆಯಬೇಕು ಅಂತ ಹೇಳ್ತಕ್ಕಂತಹದ್ದು ಯೋಗ. ಮೊದಲು ತತ್ವ ಎಂಥದ್ದು ಅಂತ ಗೊತ್ತಿರಬೇಕು. ನಿರ್ಧಾರಾತ್ಮಕವಾಗಿ ದೇವರಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ದೃಢವಾಗಿ ಅನಿಸಬೇಕು. ತತ್ವ ಅದು, ಅದು ತಾನೇ ತಾನಾಗಿ ಇದೆ, ಆದ್ರಿಂದ ಅದು ತತ್ವ. ತತ್ ಅಂದ್ರೆ ಅದು, ತ್ವ ಅಂದ್ರೆ ಅದರ ಭಾವಾರ್ಥ. ತತ್ವ ಅಂತ ಹೇಳಿದ್ರೆ ಅದು, ಅದು ಅಂದ್ರೆ ಯಾವುದು? ಪರಮಾತ್ಮ, ಪರಬ್ರಹ್ಮ. ಅದು, ಅವನು, ಅವಳು ಎಲ್ಲವೂ ಒಂದೇ ಪರಬ್ರಹ್ಮ ಅಂತಂದ್ರೆ. ನಮ್ಮೊಳಗಡೆ ಇರತಕ್ಕಂಥ ಚೈತನ್ಯಕ್ಕೆ ಲಿಂಗಭೇದ ಇಲ್ಲ, ಹೊರಗಡೆ ಇರತಕ್ಕಂಥ ಶರೀರಕ್ಕೆ ಮಾತ್ರ ಲಿಂಗಭೇದ. ಅದು ಹೆಣ್ಣು, ಇದು ಗಂಡು, ಅವನು ಮುದುಕ, ಇವನು ಯುವಕ, ಅವನು ಮಗು, ಇವನು. ಈ ರೀತಿಯ ವ್ಯತ್ಯಾಸ ಅಂತ ಹೇಳ್ತಕ್ಕಂಥದ್ದು ಶರೀರ ಧರ್ಮಕ್ಕೆ ಮಾತ್ರ ಹೊಂದುತ್ತಿದ್ದೇವಿನ ಆತ್ಮಕ್ಕಲ್ಲವೇ ಅಲ್ಲ. ಆತ್ಮ ಚೈತನ್ಯ ಅಂತ ಹೇಳ್ತಕ್ಕಂಥದ್ದು ಒಂದೇ. ಈ ಒಂದು ಚೈತನ್ಯ ಎಲ್ಲೆಲ್ಲೂ ಇದೆ, ಅದು ನಮ್ಮ ಹೃದಯದಲ್ಲೇ ಇದೆ. ಅದರಲ್ಲೇ ನಾವು ಮಾತನಾಡೋದು, ಮಾತು ಕೇಳೋದು, ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಆ ಒಂದು ಶಕ್ತಿಯ ಆಧಾರದಿಂದ. ಅದನ್ನು ನಾವು ಭಾವಿಸಿ ಭಾವಿಸಿ ನೆನೆದವರ ಮನದಲ್ಲಿ, ನೆನೆದವರ ಮನದಲ್ಲಿ ಅದನ್ನು ಜಪ ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ ನೆನೆಯುವುದಕ್ಕಾಗಿ. ಓಂ ನಮೋ ನಾರಾಯಣಾಯ ಅಂತ ಒಂದು ಸತಿ ಹೇಳಿದ ತಕ್ಷಣವೇ ಸಾಕ್ಷಾತ್ಕಾರ ಆಗಿಬಿಡಬೇಕಾಗಿತ್ತು. ಯಾಕೆಂದ್ರೆ ಅವನಲ್ಲೇ ಇದ್ದಾನೆ. ಆದರೆ ಗ್ರಂಥಿ, ಹೃದಯ ಗ್ರಂಥಿ, ಆ ಗಂಟನ್ನು ಒಡ್ಕೊಂಡು ಬರಬೇಕಾದ್ರೆ ಅವನು ನಾವು ಸರಿಯಾದ ರೀತಿಯಲ್ಲಿ ಏಟ್ ಹಾಕಬೇಕಾಗುತ್ತೆ, ನಮಗೆ ಗೊತ್ತಾಗಬೇಕಾಗುತ್ತೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಜಪ ಮಾಡಿ ಏಕಾಗ್ರತೆಯನ್ನು ತಂದುಕೊಳ್ಬೇಕು, ಬಲವಾದ ಏಟನ್ನು ಹಾಕಬೇಕು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ನಾಕ್ ದಿ ಡೋರ್ ಅಂಡ್ ಯು ಶಾಲ್ ಓಪನ್ ಅಂತ ಯೇಸುಕ್ರಿಸ್ತ ಹೇಳಿದಂತಹ ಮಾತದ್ದು. ನಾಕ್ ದಿ ಡೋರ್ ಅಂಡ್ ಇಟ್ ಶಾಲ್ ಬಿ ಓಪನ್. ಭಗವಂತ ಒಳಗಡೆ ಕೂತಿದ್ದಾನೆ ಅಚ್ಚುಕಟ್ಟಾಗಿ, ರಂಗನಾಥ ಆನಂದವಾಗಿ ಮಲ್ಕೊಂಡಿದ್ದಾನೆ. ಅವನನ್ನು ಬಡ್ದೆ ಎಬ್ಬಿಸಬೇಕಾಗಿದೆ, ಅದರಿಂದ ಸರಿಯಾಗಿ ನಾಕ್ ಮಾಡಬೇಕಾಗ್ತದೆ, ಬಾಗಿಲನ್ನು ಸರಿಯಾಗಿ ಕುಟ್ಟಬೇಕಾಗ್ತದೆ. ಆ ಹಿರಣ್ಯ ಕಶಿಪು ಆ ಕಂಬವನ್ನ ಕಾಲಿನಿಂದ ತಳ್ಳಿದ್ನಲ್ಲ, ಆ ರೀತಿಯಲ್ಲಿ ನಮ್ಮ ಹೃದಯವನ್ನು ತಳ್ಳಬೇಕಾಗ್ತದೆ. ಅಂದ್ರೆ ಅವ್ರ ಹೃದಯವನ್ನು ಇವರು, ಇವ್ರ ಹೃದಯವನ್ನು ಅದು ಮಾಡೋಕ್ಕಾಗೋದಿಲ್ಲ, ಅಷ್ಟೇನೆ, ಅವರವರೇ ಮಾಡಿಕೊಳ್ಬೇಕು. ನಾಕ್ ದಿ ಡೋರ್ ಅಂಡ್ ಇಟ್ ಶಾಲ್ ಬಿ ಓಪನ್. ಹೌ ಟು ನಾಕ್ ಅಂತ ಅನ್ನೋ ಪ್ರಶ್ನೆಯನ್ನು ಹಾಕ್ತಾರೆ ಸ್ವಾಮಿ ವಿವೇಕಾನಂದರು. ನಾಕ್ ದಿ ಡೋರ್ ಅಂತಂದ್ರೆ ಕನ್ನಡ ಗೊತ್ತಿರೋರಿಗೆ ಹೇಳ್ತೀನಿ, ಸರಿಯಾಗಿ ಒಲಿಬೇಕು, ಆಗಲ ಬಾಗಿಲು ತೆರೆಕೊಳ್ಳುತ್ತದೆ ಅಂತ. ಸರಿಯಾಗಿ ಒದಿಯಬೇಕು, ಆ ಒದಿತವನ್ನು ಕೊಡೋದು ಹೇಗೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಶ್ರೀ ಸ್ವಾಮಿ ವಿವೇಕಾನಂದರು. ಹೇಗೆ ಒದೆ ಕೊಡಬೇಕು ಅಂತಂದ್ರೆ ಏಕಾಗ್ರತೆ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಏಕಾಗ್ರ ಒಂದೇ ಮನಸ್ಸಿನಿಂದ ವಟ್ಟ ಅಂತಂದ್ರೆ ಅದು ಒಡೆದು ಹೊರಗಡೆಯಿಂದ ಅವನು ಬಂದ್ಬಿಡು, ಬಂದೆ ಕಣಯ್ಯ ಅಂತ. ನರಸಿಂಹ ಬಂದ್ಬಿಡ್ತಾನ. ಇದು ಏಕಾಗ್ರತೆಯ ಶಕ್ತಿ. ಜಪ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮನಸ್ಸು, ಅದರಲ್ಲಿರ್ತಕ್ಕಂಥ ವಿವಿಧ ಸಂಸ್ಕಾರಗಳು ಎಲ್ಲ ಕರಗಿ ಹೋಗಿ ಒಮ್ಮುಖವಾಗಿ ಅದ್ಭುತವಾದಂತಹ ಏಕಾಗ್ರ ಸ್ಥಿತಿ ಅಂತ ಹೇಳ್ತಕ್ಕಂಥ ಅದು ನೆಲೆಗೊಳ್ಳುತ್ತದೆ. ಆಗ ಕರೀತಕ್ಕಂಥ ಒಂದೇ ಒಂದು ಮಂತ್ರದಿಂದ ಅವನು ಸಾಕ್ಷಾತ್ಕಾರ. ಆ ಒಂದು ಏಕಾಗ್ರತೆಯ ಸ್ಥಿತಿಗೆ ಬರೋದಕ್ಕೋಸ್ಕರ ಇಷ್ಟೊದ್ದಕ್ಕೆ ನಾವು ಸಾಧನೆ ಮಾಡ್ತಾ ಬರಬೇಕಾಗಿದೆ. ಮನಸ್ಸು ಮಾತು ಕೃತಿ ಅಂತ ಹೇಳ್ತಕ್ಕಂಥದ್ದು ಒಂದೇ ಸಾಲಿನಲ್ಲಿ ಸೇರಬೇಕಾಗಿದೆ. ಆ ಬಗೆಯ ಒಂದು ಸರಳತೆ, ಸರಳ ರೇಖೆ ಅಂತ ಹೇಳ್ತಕ್ಕಂಥದ್ದು ಏರ್ಪಡಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲ ಬಗೆಯ ಸಾಧನೆಗಳು ಈ ಬಗೆಯ ಏಕಾಗ್ರತೆಯನ್ನು ಒಂದು ಸರ್ತಿ ನಾವು ಕರಿತು ಅಂತ ಹೇಳಿದ್ರೆ ತಕ್ಷಣ ಅವನು ಬರ್ತಾನೆ. ಈ ಅದರಸೇನ ಇತಿಹಾದಿ ಭಕ್ತಾದಿಗಳು ಆ ಬಗೆಯಿಂದ ಶ್ರೀರಾಮಕೃಷ್ಣನ ಭಾವಿಸ್ತಾರೆ. ಅವ್ರು ಬರಬೇಕಾಗಿತ್ತು, ಅವ್ರು ಬರಬೇಕಾಗಿತ್ತು, ಅವ್ರು ಬರಬೇಕಾಗಿತ್ತು, ಅವರ ದರ್ಶನ ಮಾಡಬೇಕಾಗಿತ್ತು. ಈ ಮನೆಯಲ್ಲಿ ನಾನು ಸುಮ್ಮನೆ ಕುಳಿತಿದ್ದೇನೆ, ಏನು ಗೊತ್ತಾಗದೆ ಕುಳಿತಿದ್ದೇನೆ, ಮಂಕು ಬಡಿದಂತೆ ಕುಳಿತಿದ್ದೇನೆ. ಈ ಬಗೆಯ ಭಾವನೆಗಳೆಲ್ಲ ಅವನಲ್ಲಿ ಇತ್ತು. ಆದ್ರಿಂದ ಶ್ರೀರಾಮಕೃಷ್ಣರು ತಾವೇ ತಾವಾಗಿ ಬಂದಿದ್ದಾರೆ. ಈ ಬಗೆಯ ಶ್ರೀರಾಮಕೃಷ್ಣರು ತಾವೇ ತಾವಾಗಿ ಹೋದಂತಹ ಘಟನಾವಳಿಗಳು ಅವರ ಜೀವನ ಚರಿತ್ರೆಯಲ್ಲಿ ನಮಗೆ ಬಹಳಷ್ಟು ಸಿಗುತ್ತವೆ. ನಮ್ಮ ಮನಸ್ಸಿನ ಪ್ರಾರ್ಥನೆಯನ್ನ ಭಗವಂತ ಖಂಡಿತವಾಗಿ ಕೇಳ್ತಾನೆ. ಅವನು ಒಳಗಡೆಯೇ ಇದ್ದಾನೆ, ಅದರಿಂದ ಅವನು ಕೇಳ್ತಾನೆ. ನಾವು ಕೇಳುದು ದೃಢವಾಗಿತ್ತು ಅಂತಂದ್ರೆ ತಕ್ಷಣವೇ ಉತ್ತರಿಸ್ತಾನೆ. ಕೇಳ್ತಾನೋ ಇಲ್ವೋ ಪಾಪ, ಅವನು ಕೇಳುತ್ತೋ ಇಲ್ವೋ, ಆದ್ರೂ ಒಂದು ಮಾತು ಕೇಳೋಣ ಅಂತನ್ನುವ ಈ ಒಂದು ಭಾವದಿಂದ ಕೇಳೋದ್ರಿಂದ ಆದರೂ ಕೂಡ ಅದನ್ನು ಕೇಳಿಸ್ಕೊಂಡು ಅವನು ನಿಧಾನಕ್ಕೆ ಅದಕ್ಕೂ ಕೂಡ ಉತ್ತರ ಕೊಡ್ತಾನೆ. ಯಾವತ್ತೋ ಕೇಳಿದಂತಹ ಪ್ರಾರ್ಥನೆಗೆ, ಯಾವತ್ತೋ ಮಾಡಿದಂತಹ ಪ್ರಾರ್ಥನೆಗೆ ಯಾವತ್ತೋ ಉತ್ತರ ಸಿಗ್ತಕ್ಕಂಥದ್ದನ್ನ ನಿಮ್ಮ ಜೀವನದಲ್ಲಿ ನೀವು ಪರೀಕ್ಷೆ ಮಾಡಿಕೊಂಡು ಗೊತ್ತಾಗುತ್ತೆ. ಕೆಲವಾರು ಘಟನೆಗಳು ಸಂಭವಿಸಿರುತ್ತವೆ ನಿಮ್ಮ ಜೀವನದಲ್ಲಿ, ಅದು ಆಗಬೇಕು ಅಂತ ಅಪೇಕ್ಷೆ ಇರುತ್ತೆ ನಿಮಗೆ, ಆದರೆ ಅದನ್ನು ನೀವು ಮರೆತು ಬಿಟ್ಟಿರ್ತೀರಿ. ನೀವು ಯಾವತ್ತೋ ಅದಕ್ಕಾಗಿ ಪ್ರಾರ್ಥನೆ ಮಾಡಿರ್ತೀರಿ, ಆದರೆ ಅದು ಯಾವತ್ತೋ ಸಂಭವಿಸಿರುತ್ತೆ. ಇದೇನು ಹೀಗೆ ಸಂಭವಿಸ್ತಾ ಇದೆಯಲ್ಲ, ಇದು ಏನೋ ಬೇಕಿದೋ, ನನಗೇನೋ ಇಷ್ಟವಾಗಿದೆ, ಆದರೆ ಇದು ನಾವು ನಿರೀಕ್ಷಿಸಿಲ್ವಲ್ಲ, ನಡೀತಾ ಇದೆಯಲ್ಲ ಹೇಗೆ ಅಂತ ನಾವು ಹೇಳ್ತೀವಿ. ಆದರೆ ಜನ್ಮಾಂತರಗಳಿಂದ ಮಾಡಿದ ಪ್ರಾರ್ಥನೆಗಳು ಕೂಡ ನಡೀತು. ಪುರಾಣ ಓದಬೇಕು, ಅದಕ್ಕೆ ಯಾವುದೋ ಜನ್ಮದಲ್ಲಿ ಮಾಡಿದಂತಹ ತಪಸ್ಸು ಯಾವುದೋ ಜನ್ಮದಲ್ಲಿ ಈಡೇ ಇರತಕ್ಕಂತಹದ್ದು ಬಿಕಾಸ್ ನಾವು ನೋಡ್ತಾ ಇರ್ತೀವಿ. ಹಾಗೇನೇನೆ ಈ ಜನ್ಮದಲ್ಲಿ ನಾವು ಸುಮಾರು 2-3 ವರ್ಷಗಳ ಹಿಂದೆ ಮಾಡಿದಂತಹ ಒಂದು ಪ್ರಾರ್ಥನೆ 2-3 ವರ್ಷಗಳ ನಂತರ ಅದು ಈಡೇರಿದಂತಹದ್ದನ್ನ ಕಾಣ್ತೇವೆ. ಈ ರೀತಿಯಲ್ಲಿ ಭಗವಂತ ಅಂತ ಹೇಳ್ತಕ್ಕಂಥವನು ನಮ್ಮ ಮನಸ್ಸಿನ ಪ್ರಾರ್ಥನೆಯನ್ನ ಕೇಳ್ತಾನೆ, ಕೊಡ್ತಾನೆ. ಸ್ವಲ್ಪ ಕೆಲವು ಬೇಗ ಆಗಬಹುದು, ಕೆಲವು ನಿಧಾನ ಆಗಬಹುದು, ಆದರೆ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಆ ಏಕಾಗ್ರತೆಯಿಂದ ಬಲವಾದ ಒಲಿತನ್ನು ಕೊಡ್ತು ಅಂತ ಹೇಳಿದ್ರೆ ಬಹಳ ಬೇಗ ನಮ್ಗೆ ಅವನು ಸಿಗ್ತಾನೆ ಅಂತ ಹೇಳ್ತಕ್ಕಂಥದ್ದು ಸತ್ಯ ಅಂತ ಅನ್ನೋದನ್ನ ಇಲ್ಲಿ ಶ್ರೀರಾಮಕೃಷ್ಣರು ಆ ಅದರಸೇನನ ಬಯಕೆಯನ್ನ ಈಡೇರಿಸಿದನ್ನು ಕಂಡೇ ನಾವು ತಿಳಿಯಬಹುದಾಗಿದೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.